ಯೋಜನೆಯಡಿ ಸೌರಶಕ್ತಿ ಘಟಕಗಳ ಸ್ಥಾಪನೆಗೆ ಸಬ್ಸಿಡಿ ದರದಲ್ಲಿ ಸಾಲ ದೊರೆಯಲಿದೆ. ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ಸದೃಢರಾಗಲು ಅವಕಾಶ ಇದೆ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಕಸ್ತೂರಿ ನಗರ ಪ್ರದೇಶದ ಅಭಿವೃದ್ದಿಗೆ ಮಾಸ್ಟರ್ ಪ್ಲಾನ್ ಸಿದ್ದಪಡಿಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಸ್ತೆಗಳು, ಪಾದಚಾರಿ ಮಾರ್ಗಗಳು, ಉದ್ಯಾನಗಳು ಸೇರಿದಂತೆ ಸಮಗ್ರ ಮೂಲಸೌಕರ್ಯ ಅಭಿವೃದ್ದಿಗಾಗಿ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ದಪಡಿಸಬೇಕೆಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ, ಸರ್ಕಾರದ ಗಮನ ಸೆಳೆದ ಪ್ರತಿಪಕ್ಷ ನಾಯಕರು. ಸದನದ ಗೌರವವನ್ನು ಎತ್ತಿ ಹಿಡಿಯುವುದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಕಸದ ಮಾಫಿಯಾ ನಿಯಂತ್ರಣಕ್ಕೆ ಬದ್ದ, ಸದನದಲ್ಲಿ ಉಪಮುಖ್ಯಮಂತ್ರಿ ಭರವಸೆ. ರಾಜ್ಯದ ಚಂದ್ರಶೇಖರ ವೈಶಿಲ್ಪಿ ಆನಂದ್ ಬಾಬು ಮನೋಹರ್ಗೆ ರಾಷ್ಟೀಯ ಕರಕುಶಲ ಪ್ರಶಸ್ತಿ. ಎತ್ತಿನಹೊಳೆ ಯೋಜನೆ ಅನುಷ್ಠಾನಕ್ಕೆ ಕೊರಟಗೆರೆಯಲ್ಲಿ 151 ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ಶೀಘ್ರಗೊಳಿಸಲು ಜಿಲ್ಲಾಡಳಿತ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕನೂರು 2.2 ಮೆಗಾಹರ್ಟ್ಸ್ಗಳು. ಡಾರ್ಜಿಲಿಂಗ್ ಡೈಮಂಡ್ಸ್ ಫೆಸ್ಟಿವಲ್ ಅನ್ನು ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ. ಸಾಲಿಟೇರ್ ಗಳನ್ನು ಹೊರತುಪಡಿಸಿ ವಜ್ರದ ಮತ್ತು ಅನ್ಕಟ್ ವಜ್ರದ ಮೌಲ್ಯದ ಮೇಲೆ ಶೇಕಡಾ 25% ರಿಯಾಯಿತಿಯನ್ನು ಪಡೆಯಿರಿ. ಇದರ ಜೊತೆಗೆ ಪ್ಲಾಟಿನಂ ಆಭರಣಗಳ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಮೇಲೆ ಶೇಕಡಾ 30% ರಿಯಾಯಿತಿ. ಸೀಮಿತ ಅವಧಿಯ ಕೊಡುಗೆ. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆಯ ಮಹತ್ವ ಹಾಗೂ ಅನುಕೂಲಗಳು, ಈ ಕುರಿತಂತೆ ಮೀನುಗಾರಿಕೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಹಾಸನ ತಾಲೂಕು ನಿಡುಡಿ ಗ್ರಾಮದ ಎನ್ಎಂ ಉಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮೀನುಗಾರಿಕೆಯ ಮಹತ್ವ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳನ್ನು ನಾವು ಮಾಡಿಕೊಳ್ಳೋಣ. ಇವತ್ತು ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇರತಕ್ಕಂಥವರು ಯಾವುದೇ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳಲ್ಲ, ಅಥವಾ ಮೀನುಗಾರಿಕೆಯನ್ನು ಮಾಡ್ತಾ ಇರತಕ್ಕಂತಹ ಕೃಷಿಕರು ಕೂಡ ಅಲ್ಲ. ಮೀನುಗಾರಿಕೆ ವಿಷಯವನ್ನು ಓದಿ ಇತ್ತೀಚೆಗಷ್ಟೇ ಈ ಮೀನುಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಾವು ಸ್ನಾತಕೋತ್ತರ ಪದವಿ ಅಂತ ಹೇಳಿ ಕರಿತೀವಿ, MA, MSc ಅಂತ ಹೇಳಿ, ಆ ಥರ ಮೀನುಗಾರಿಕೆಯನ್ನು ಓದಿದಾಗ MFSc ಎನ್ನುವಂತಹ ಒಂದು ಪದವಿಯನ್ನು ಕೊಡಲಾಗುತ್ತೆ. ಇತ್ತೀಚೆಗಷ್ಟೇ MFSc ಪದವಿಯನ್ನು ಮುಗಿಸಿರುವಂತಹ ವಿದ್ಯಾರ್ಥಿನಿ ನಮ್ಮ ಜೊತೆಗೆ ಇರುವಂಥದ್ದು. ಇವರು ವಿಶೇಷ ಏನು ಅಂತ ಹೇಳಿದರೆ, ಇವರು ಒಂದು ಸಾಮಾನ್ಯವಾದಂತಹ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಇವರ ತಂದೆ ತಾಯಿ ಇವತ್ತಿಗೂ ಕೂಡ ಕೃಷಿಯನ್ನ ಮಾಡ್ತಾರೆ, ಜೊತೆಗೆ ಮಗಳು ಕೂಡ ಕೃಷಿಗೆ ಸಹಾಯವನ್ನ ಮಾಡಿಕೊಂಡು ಅನೇಕ ಕೃಷಿ ಕೆಲಸವನ್ನ ಮಾಡಿಕೊಟ್ಟು ತಂದೆ ತಾಯಿಗೆ ಈ ಮೀನುಗಾರಿಕೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡಿದ್ದಾರೆ. ಈ ಮೀನುಗಾರಿಕೆಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ, ನಾವು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಕೇರಳ ಆಗಿರಬಹುದು, ತಮಿಳುನಾಡು ಆಗಿರಬಹುದು, ನಮ್ಮ ನೆರೆಯ ಒಂದು ರಾಜ್ಯ ಆಂಧ್ರಪ್ರದೇಶ, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಹೆಚ್ಚು ಹಣವನ್ನ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಮೀನುಗಾರಿಕೆ ಅನ್ನುವಂಥದ್ದು ಒಂದು ಒಳ್ಳೆಯ ಉಪಕಸಬು. ನಮ್ಮ ಕೃಷಿಕರು ಏನಿದ್ದಾರೋ ಮೀನುಗಾರಿಕೆಯನ್ನು ಕೂಡ ಮಾಡಿಕೊಂಡ್ರೆ ಅದರಿಂದಲೂ ಕೂಡ ಆರ್ಥಿಕವಾಗಿ ಸಬಲರಾಗಬಹುದು. ಅದಷ್ಟೇ ಅಲ್ಲದೆ ಮೀನುಗಾರಿಕೆಯನ್ನು ಮಾಡುವುದರಿಂದ ಅನೇಕ ಪರೋಕ್ಷವಾದಂತಹ ಲಾಭಗಳು ಕೂಡ ನಮ್ಮ ಕೃಷಿಗೆ ಆಗುತ್ತೆ. ಮೀನನ್ನು ಸಾಕಾಣಿಕೆ ಮಾಡ್ತಕ್ಕಂತಹ ಈ ಒಂದು ನೀರೇನಿರುತ್ತೋ ಆ ನೀರು ಕೂಡ ಒಂದಷ್ಟು ಫಲವತ್ತತೆಯಿಂದ ಕೂಡಿರುತ್ತೆ, ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಅದನ್ನು ನಮ್ಮ ಬೆಳೆಗೆ ಬಳಕೆಯನ್ನು ಮಾಡುವ ಮೂಲಕ ನಾವು ಅನುಕೂಲವನ್ನು ಮಾಡಿಕೊಳ್ಬಹುದು. ಈ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಮಾಡಿಕೊಂಡಿರತಕ್ಕಂಥ ಹೊಂಡಗಳೇನಿರುತ್ತೋ, ಕೆಳಗಡೆ ಇರುವಂತಹ ಮಣ್ಣು ಏನಿರುತ್ತೋ, ಅದರಲ್ಲೂ ಕೂಡ ಅನೇಕ ಪೋಷಕಾಂಶಗಳಿರುತ್ತೆ. ಇದನ್ನು ಕೂಡ ಬಳಕೆ ಮಾಡುವ ಮೂಲಕ ನಾವು ಅನೇಕ ಅನುಕೂಲಗಳನ್ನು ಮಾಡಿಕೊಳ್ಬಹುದು. ಮೀನುಗಾರಿಕೆ ಅಂದ ತಕ್ಷಣ ನಾವು ಪ್ರತಿ ದಿವಸನೂ ಕೂಡ ಮೀನಿಗೆ ಊಟ ಹಾಕಬೇಕು ಅಥವಾ ಮೀನಿಗೆ ನೋಡ್ತಾ ಇರಬೇಕು, ಅದನ್ನು ಕಟ್ ಹಾಕಬೇಕು ಅಥವಾ ಅದಕ್ಕೆ ಹುಲ್ಲು ಹಾಕಬೇಕು, ಈ ಥರದ ಸಮಸ್ಯೆಗಳು ಇರೋದಿಲ್ಲ. ಹಾಗಾಗಿ ಇದೊಂದು ಹೆಚ್ಚುವರಿ ಆದಾಯವಾಗಿ ನಮ್ಮ ಕೃಷಿಕರಿಗೆ ಪರಿಣಮಿಸುತ್ತೆ. ಆ ಕಾರಣದಿಂದಾಗಿ ಈ ಮೀನುಗಾರಿಕೆಯ ಒಂದು ಅನುಕೂಲಗಳು ಏನು ಅನ್ನುವಂಥದ್ದನ್ನು ತಿಳಿತಾ ಈ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ಮೀನುಗಾರಿಕೆಯ ಪದವಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನಾವು ಮಾಡಿಕೊಳ್ಳೋಣ. ಇವತ್ತು ಮಾಹಿತಿಯನ್ನು ಮಾಡಿಕೊಡ್ತಾ ಇರತಕ್ಕಂಥವರು ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಹಾಸನದ ಸಮೀಪದಲ್ಲಿ ಇರತಕ್ಕಂತಹ ನಿಡೂಡಿ ಗ್ರಾಮದ MFSC ಪದವೀಧರ NM ಉಮಾ ಅವರು. ಉಮಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ನಮಸ್ತೆ. ಉಮಾ, ಈ ಒಂದು ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಓದಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಸರ್, ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂದು ಕೋರ್ಸ್ ಇದೆ ಅಂತಾನೆ ಗೊತ್ತಿರಲಿಲ್ಲ ನನಗೆ. ಇದು ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಕ್ಯೂರಿಯಾಸಿಟಿಯಿಂದ ಹೋಗಿದೆ ಅಂತಾನೆ ಹೇಳ್ಬೋದು. ನಮ್ಮಪ್ಪ ಫಿಶ್ರೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, KVK ಆಫೀಸರ್ ಆಗಿರ್ಬೋದು, ಹಿಂಗೆಲ್ಲ ಸುತ್ತಾಡ್ತಿರ್ತಾರೆ. ಯಾಕೆಂದ್ರೆ ನಾನು ಫಾರ್ಮಿಂಗ್ ಕಮ್ಯುನಿಟಿ ಬಂದಿರೋದ್ರಿಂದ ಸೊ ಅವರು ತಿಳ್ಕೊಬಂದು ಓಕೆ ಫಿಶ್ರೀಸ್ ಅಂತ ಒಂದು ಕೋರ್ಸ್ ಇದೆ ಅಂತ ಗೊತ್ತಾಗಿದೆ ಅವರಿಂದ. ಸೊ ಅವರು ಹೇಳಿದ್ದಕ್ಕೆ ಈ ಕೋರ್ಸ್ನ ಸೆಲೆಕ್ಟ್ ಮಾಡಿ ಕಲಿತಾ ಕಲಿತಾ ಇಂಟ್ರೆಸ್ಟ್ ಆಯಿತು. ಇವಾಗ ಎಲ್ಲರೂ ಮನೆ ಅಂತ ನೋಡಿದ್ರು, ಮನೇಲೊಂದು ಅಕ್ವೇರಿಯಂ ಇದ್ದೇ ಇರುತ್ತೆ. ಸೊ ಫೀಡಿಂಗ್ ಮಾಡ್ತಾರೆ, ಅದನ್ನೆಲ್ಲ ನೋಡ್ಕೊಳ್ತಾರೆ. ಸೊ ನಾನು ಯಾಕಿದ್ರ ಬಗ್ಗೆ ಓದಬಾರ್ದು ಅಂತ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದ್ಬಿಟ್ಟು ಜಾಯ್ನ್ ಆಗಿದ್ದು ಸರ್. ಈ ಮೀನುಗಾರಿಕೆ ಪದವಿಗೆ ಹೇಗೆ ಸೀಟ್ ಸಿಕ್ತು ನಿಮಗೆ? ಸರ್, ನನಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಇರುತ್ತೆ, ಮತ್ತೆ CET ಎಕ್ಸಾಮ್ ಇರುತ್ತೆ, ಸ್ಟೇಟ್ ಎಕ್ಸಾಮ್. CET ಎಕ್ಸಾಮ್ ಅಲ್ಲಿ ನನಗೆ ಒಳ್ಳೆ ರ್ಯಾಂಕಿಂಗ್ ಬಂದಿತ್ತು, ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಕಾರ್ಯಕ್ರಮದಲ್ಲಿ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಕೂಡ ನನಗೆ ಒಳ್ಳೆ ರ್ಯಾಂಕಿಂಗ್ ಬಂದಿರೋದ್ರಿಂದ ನನಗೆ ಫಿಶರೀಸ್ ಕಾಲೇಜ್ ಆಯ್ತು ಮ್ಯಾಂಗ್ಳೂರಲ್ಲಿ. CET ಮೂಲಕನೇ ಸೀಟ್ ಸಿಕ್ಕಿದ್ದ? CET ಮೂಲಕ, ಪ್ರಾಕ್ಟಿಕಲ್ ಕನ್ಸಿಡರ್ ಮಾಡ್ತಾರೆ ಸರ್. ಪ್ರಾಕ್ಟಿಕಲ್ ಕೂಡ ಕನ್ಸಿಡರ್ ಮಾಡ್ತಾರೆ, ಅದು ಒಂದಷ್ಟು ಅಂಕಗಳು ಅದಕ್ಕೆ ಸೇರ್ಕೊಂಡಿರುತ್ತೆ. ಯಾವಾಗ ಸೇರ್ಕೊಂಡಿದ್ದು ಮೀನುಗಾರಿಕೆ ಓದ್ಲಿಕ್ಕೆ? 2019 ಎಲ್ಲಿ ಸೀಟ್ ಸಿಕ್ತು ಮತ್ತೆ ಹೇಗೆ ಹೋದ್ರಿ ಅಲ್ಲಿ? ನನಗೆ ಮ್ಯಾಂಗ್ಳೂರ್, ನಮ್ ಕರ್ನಾಟಕದಲ್ಲೇ ಒಂದೇ ಕಾಲೇಜ್ ಇರೋದು, ಮತ್ತೆ ಇಂಡಿಯಾಗೆ ಫಸ್ಟ್ ಕಾಲೇಜ್ ಅದು. ಓಹೋ, ಫಿಶರೀಸ್ಗೆ ಸಂಬಂಧಪಟ್ಟ. 1969 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು, ಅದು ಒಂದೇ ಕಾಲೇಜ್ ಇರೋದ್ರಿಂದ ಸೊ ನಂಗೆ ಅಲ್ಲೇ ಸೀಟ್ ಆಯ್ತು ಸರ್. ನೀವು ಇಷ್ಟಪಟ್ಟು ಹೋದ್ರ ಅದಕ್ಕೆ? ಕ್ಯೂರಿಯಾಸಿಟಿಯಿಂದ ಹೋದೆ, ಬಟ್ ಹೋಗ್ತಾ ಹೋಗ್ತಾ ಇಷ್ಟ ಆಯ್ತು ಅಲ್ಲಿ. ಈ ಫಿಶರೀಸ್ಗೆ ಓದ್ತೀನಿ ಅಂತ ಹೇಳಿ ಹೋದಾಗ ಆರಂಭದಲ್ಲೆಲ್ಲ ಹೇಗಿರುತ್ತೆ ಮತ್ತೆ ಏನನ್ನ ಅಲ್ಲಿ ಬೇಸಿಕ್ ಆಗಿ ಕಲ್ಸ್ಕೊಡ್ತಾರೆ? ಸರ್, ಫಸ್ಟ್ ಅಂದ್ರೆ ಟ್ಯಾಕ್ಸೋನಮಿ ನೋಡ್ತೀವಿ ನಾವು, ಫಿಶಸ್ ನ ಹೆಂಗೆ ನಾವು ಕ್ಲಾಸಿಫೈ ಮಾಡಬೇಕು, ಈ ಸ್ಪೀಶೀಸ್ ಇದೆ ಅಂತ ಹೆಂಗೆ ಹೇಳೋದು, ಅದು ಟ್ಯಾಕ್ಸೋನಮಿ ಅಂತೀವಿ. ಮತ್ತೆ ಅನಾಟಮಿ ಇರುತ್ತೆ, ಸೊ ಅದ್ರ ಒಳಗಡೆ ಹೆಂಗೆ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸೊ ಅದು ಬ್ರೀಡಿಂಗ್ ಆಗಿರ್ಬೋದು, ಮತ್ತೆ ಫೀಡಿಂಗ್ ಆಗಿರ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ಎಜುಕೇಟ್ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಹಂತ ಹಂತವಾಗಿ ಹೇಳ್ಕೊಡ್ತಾ ಹೋಗ್ತಾರೆ. ಈಗ ಯಾವುದೇ ಒಬ್ಬ ಕೃಷಿಕ ಆತ ಮೀನುಗಾರಿಕೆಯನ್ನ ಮಾಡಬೇಕು, ಮೀನನ್ನ ಪಾಲನೆ ಮಾಡಬೇಕು, ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಮೀನುಗಾರಿಕೆಯ ವಿದ್ಯಾರ್ಥಿನಿಯಾಗಿ ತಾವು ಯಾಕೆ ಬಯಸ್ತೀರಿ? ಸರ್, ಏನಕ್ಕೆ ಅಂದ್ರೆ ಇವಾಗ ಒಬ್ಬ ರೈತನ ಹತ್ರ 1 ಎಕರೆ ಜಮೀನು ಇದೆ ಅನ್ಕೊಂಡ್ರೆ, ಅವನ ಹತ್ರ ಒಳ್ಳೆ ನೀರಿನ ಸೌಲಭ್ಯ ಇದೆ ಅಂದ್ರೆ, ಅವನಿಗೆ ಆಸಕ್ತಿ ಇದೆ ಅಂದ್ರೆ, ಅವನು ಅಫ್ಕೋರ್ಸ್ ಹೋಗ್ಬೋದು ಫಿಶ್ ಫಾರ್ಮಿಂಗ್ಗೆ. ಯಾಕೆ ಅಂದ್ರೆ ಇವಾಗ ನಮ್ಗೆ ಗೊತ್ತಿದೆ ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಂತ 3 ಸ್ಪೀಶೀಸ್ ಇದೆ ಸರ್, ಕಾಟ್ಲಾ, ರೋಹು, ಮೃಗಲ್ ಅಂತ. ಅದ್ರದ್ದು ಅಡ್ವಾಂಟೇಜ್ ಏನಂದ್ರೆ, ಇವಾಗ ಒಂದೇ ಜಾಗದಲ್ಲಿ ಅಷ್ಟೇ ನೀರಲ್ಲಿ ಅಷ್ಟೇ ಫೀಡಲ್ಲಿ ಈ 3 ಸ್ಪೀಶೀಸ್ ಗ್ರೋ ಆಗುತ್ತೆ, ಫಾರ್ಮರ್ಗೆ ಒಳ್ಳೆ ಪ್ರಾಫಿಟ್ ಕೂಡ ಇದೆ. ಯಾಕೆಂದ್ರೆ ಅದ್ರದ್ದು ವಿಶೇಷತೆ ಏನಂದ್ರೆ, ಕಾಟ್ಲಾ ಅಂತ ಇದೆ, ಕಾಟ್ಲಾ ಬಂದ್ಬಿಟ್ಟು ಸರ್ಫೇಸ್ ಲೇಯರ್ ಇರುತ್ತೆ, ಅಂದ್ರೆ ನೀರದ ಮೇಲ್ಭಾಗದಲ್ಲಿ ಇರುತ್ತೆ, ಮತ್ತೆ ರೋಹು ಬಂದ್ಬಿಟ್ಟು ಮಿಡಲ್ ಲೆವೆಲ್ ಅಲ್ಲಿ, ಕಾಲಮ್ ಲೇಯರ್ ಅಂತ. ಇನ್ನೊಂದು ಮೃಗಲ್ ಬಂದ್ಬಿಟ್ಟು ಬಾಟಮ್ ಲೇಯರ್ ಇರುತ್ತೆ. ಸೊ ಇವಾಗ ನಾವು ಫೀಡಿಂಗ್ ಆಗ್ತಾಗ ಹೋಗ್ತಾ ಹೋಗ್ತಾ ಹೋಗ್ತಾ ಕೆಳಗೆ ಹೋಗುತ್ತೆ, ಒಂದೇ ಸಲ ಫೀಡಿಂಗ್ ಆಗ್ತಾಗ ಎಲ್ಲ ಕೆಳಗೆ ಹೋಗ್ಬಿಟ್ಟು ವಾಟರ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ವಾಟರ್ ಹಾಳಾದ್ರೆ ಏನಾಗುತ್ತೆ, ಫಿಶಸ್ಗೆ ಎಫೆಕ್ಟ್ ಆಗುತ್ತೆ, ಸೊ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಅದ್ರ ಬದಲು ಈ 3 ಸ್ಪೀಶೀಸ್ ಒಟ್ಟಿಗೆ ಗ್ರೋ ಮಾಡೋದ್ರಿಂದ, ಇದನ್ನ ಕಾಂಪೋಸಿಟ್ ಫಿಶ್ ಫಾರ್ಮಿಂಗ್ ಅಂತ ಕೂಡ ಅಂತಾರೆ. ಸೊ ಈ ತರ ಗ್ರೋ ಮಾಡೋದ್ರಿಂದ ಅವನಿಗೆ ಇನ್ವೆಸ್ಟ್ಮೆಂಟ್ ಕೂಡ ಕಮ್ಮಿ ಇರುತ್ತೆ, ಒಳ್ಳೆ ಪ್ರೊಡಕ್ಟಿವಿಟಿನ ತೆಗಿಬಹುದು. ಸ್ಪೆಷಾಲಿಟಿ ಏನಂದ್ರೆ, ಫಸ್ಟ್ ಫೀಡ್ ಆಗ್ತಾಗ ಮೇಲ್ಗಡೆ ಇರೋ ಭಾಗದಲ್ಲಿ ಬೀಳೋ ಫೀಡ್ ಎಲ್ಲಾನು ಈ ಕಾಟ್ಲ ತಿನ್ನುತ್ತೆ. ಹೋಗ್ತಾ ಹೋಗ್ತಾ ಹೋಗ್ತಾ ಕಾಟ್ಲ ಬಿಟ್ಟಿದ್ದೆಲ್ಲ ಕೆಳಗೆ ಬರುತ್ತೆ, ಸೊ ಅವಾಗ ರೋಹು ತಿನ್ನುತ್ತೆ, ಹಂಗೆ ಬಾಟಮ್ ಅಲ್ಲಿ ಹೋದಾಗ ಬ್ರಿಗಲ್ ತಿನ್ನುತ್ತೆ. ಸೊ ಇದು ತುಂಬಾ ಪ್ರಾಫಿಟಬಲ್ ಇದೆ. ಈಗ ನಾವು ಮೀನನ್ನ ಸಾಕಾಣಿಕೆ ಮಾಡುವಂತದನ್ನ ಮೀನುಗಾರಿಕೆ ಅಂತ ಹೇಳಿ ಕರಿತೇವೆ. ಮೀನುಗಾರಿಕೆ ಅಂತ ಅಂದ್ರೆ ಏನು? ಮೀನುಗಾರಿಕೆಯಲ್ಲಿ ಎಷ್ಟು ವಿಧಗಳನ್ನು ನಾವು ನೋಡಬಹುದು? ಇವಾಗ ಈ ಜಲಜೀವಿಗಳನ್ನ ಸಾಕಣೆ ಮಾಡೋದನ್ನ ನಾವು ಫಿಶರೀಸ್ ಅಂತ ಕರಿತೀವಿ. ಅದರಲ್ಲಿ ಮೀನುಗಳನ್ನ ಸಾಕಾಣಿಕೆ ಮಾಡಬಹುದು, ಅಲಂಕಾರಿಕ ಮೀನು ಇದೆ, ಸೀಗಡಿ ಸಾಕಾಣಿಕೆಗಳಿದೆ, ಮತ್ತೆ ಮ್ಯಾರಿಕಲ್ಚರ್ ಅಂತಾನು ಇದೆ. ಇವಾಗ ಸಮುದ್ರದಲ್ಲಿರುವಂತಹ ಫಿಶಸ್ ನ ಗ್ರೋ ಮಾಡ್ತೀವಿ, ಅದನ್ನ ಮ್ಯಾರಿಕಲ್ಚರ್ ಅಂತೀವಿ. ಮತ್ತೆ ಫಿಶ್ ಫಾರ್ಮಿಂಗ್ ಅಲ್ಲಿ ಮತ್ತೆ 3 ವಿಧಗಳಿದೆ, ಎಕ್ಸೋಟಿಕ್ ಫಾರ್ಮಿಂಗ್, ಮತ್ತೆ ಎಕ್ಸ್ಟೆನ್ಸಿವ್, ಇಂಟೆನ್ಸಿವ್, ಸೆಮಿ ಇಂಟೆನ್ಸಿವ್ ಅಂತ. ಅಂದ್ರೆ ವಿಶೇಷತೆ ಏನಂದ್ರೆ, ಎಕ್ಸ್ಟೆನ್ಸಿವ್ ಅಂದ್ರೆ ಇವಾಗ ಸುಮ್ನೆ ಒಂದು ಪಾಂಡ್ ಇರುತ್ತೆ, ಫಿಶಸ್ ಎಲ್ಲ ಹಾಕ್ತಿವಿ, ಮತ್ತೆ ಗೊಬ್ಬರ ಎಲ್ಲ ಹಾಕ್ತಿವಿ, ಅದ್ರ ಪಾಡಿಗದ್ ಬೆಳ್ಕೊಳ್ಳುತ್ತೆ, ನಾವ್ ಏನು ಕೇರ್ ಮಾಡಲ್ಲ. ಮತ್ತೆ ಸೆಮಿ ಇಂಟೆನ್ಸಿವ್ ಅಂತ ಬರುತ್ತೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ. ಸೆಮಿ ಇಂಟೆನ್ಸಿವ್ ಅಲ್ಲಿ ಏನಾಗುತ್ತೆ, ಫಿಶಸ್ ಹಾಕಿ ಫೀಡು ಹಾಕಿ ನ್ಯಾಚುರಲ್ ಫೀಡ್ ಗ್ರೋ ಆಗುತ್ತೆ. ಅದ್ರ ಜೊತೆ ನಾವು ಸಪ್ಲಿಮೆಂಟರಿ ಫೀಡ್ ಅಂತ ಕೂಡ ಆಗ್ತೀವಿ, ಅದ್ರಾಗೆ ಸ್ವಲ್ಪ ಕೇರ್ ಮಾಡ್ತೀವಿ ಎಕ್ಸ್ಟೆನ್ಸಿವ್ಗಿಂತ. ಅದ್ ಬಿಟ್ಟು ನೆಕ್ಸ್ಟ್ ಸ್ಟೇಜ್ ಇಂಟೆನ್ಸಿವ್, ತುಂಬಾ ಕೇರ್ ಮಾಡ್ತೀವಿ. ಅಲ್ಲಿ ನಾವು ಏನು ನ್ಯಾಚುರಲ್ ಫೀಡೇ ಗ್ರೋ ಮಾಡಲ್ಲ, ಎಲ್ಲ ಸಪ್ಲಿಮೆಂಟರಿ ಫೀಡ್ನ ನಾವು ಹಾಕೋದ್ರಿಂದ. ಮತ್ತೆ ಏರೇಷನ್ ಸಿಸ್ಟಮ್ ಅಂತ ಇರುತ್ತೆ, ಅಂದ್ರೆ ಉಸಿರಾಡಕ್ಕೆ ಫಿಶ್ಗೆ ಡಿಒ ಲೆವೆಲ್ ಗ್ರೇಟರ್ ದೆನ್ 5 mg/L ಇರಬೇಕು. ಸೊ ಅದು ಏನಾದ್ರು ಕಮ್ಮಿ ಆದ್ರೆ ಫಿಶ್ ಗ್ರೋತ್ಗೆ ಎಫೆಕ್ಟ್ ಆಗುತ್ತೆ. ಸೊ ತುಂಬಾ ಕೇರ್ ಮಾಡ್ತೀವಿ ಇಂಟೆನ್ಸಿವ್ ಫಾರ್ಮಿಂಗ್ ಅಲ್ಲಿ. ಸೊ ಇದು ಮೂರು ವಿಧಗಳಿದೆ ಸರ್ ಫಾರ್ಮಿಂಗ್ ಅಲ್ಲಿ. ಈಗ ಎಲ್ಲೆಲ್ಲಿ ನಾವು ಮೀನು ಸಾಕಾಣಿಕೆಯನ್ನು ಮಾಡಬಹುದು ಅಂತೀರಿ ಸರ್? ಇವಾಗ ಸಮುದ್ರದಲ್ಲಿ ಮಾಡಬಹುದು, ಆರ್ನಮೆಂಟಲ್ ಫಿಶಸ್ ಅಂತ ಇರ್ತದೆ ಒಂದು ಕ್ಲೋಸ್ಡ್ ಲ್ಯಾಬೊರೇಟರಿ, ಅಲ್ಲೂ ಮಾಡಬಹುದು. ಡೈರೆಕ್ಟ್ ಇವಾಗ ನಮ್ ಲ್ಯಾಂಡ್ ಅಲ್ಲಿ ಮಾಡಬಹುದು, ಇದು ಫಿಶ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಪಾಂಡ್ ಕಲ್ಚರ್ ಅಂತ. ಸೊ ಅಲ್ಲಿ ಕೂಡ ಮಾಡಬಹುದು. ಈಗ ನಮ್ ಲ್ಯಾಂಡ್ ಅಲ್ಲೇ ನಾವು ಮಾಡ್ತೀವಿ ಅಂತ ಅಂದಾಗ, ಮೀನುಗಾರಿಕೆ ಮಾಡಬೇಕು ಅಂತ ಹೇಳಿ ಆಸಕ್ತಿ ತೋರಿಸಿದಾಗ, ನಮಗೆ ಮೂಲಭೂತವಾಗಿ ಏನೇನು ಬೇಕಾಗುತ್ತೆ ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ? ಮೇನ್ ಆಗಿ ನೀರಿನ ಸೌಲಭ್ಯ ಇರಬೇಕು, ಮತ್ತೆ ಫರ್ಟೈಲ್ ಲ್ಯಾಂಡ್ ಇರಬೇಕು. ಅಂದ್ರೆ ಸಾಯಿಲ್ ಇಷ್ಟೇ pH ಅಂತ ಇರುತ್ತೆ ಸರ್, ಸಾಯಿಲ್ ಗೆ ಮತ್ತೆ ವಾಟರ್ ಗೆ. ಸೊ pH 7-7.5 ಇರಲೇಬೇಕು. ಸೊ ಅದು ನ್ಯೂಟ್ರಲ್ ಅಂತ, ಅದಿದ್ರೆ ಯಾವ್ದೇ ತರ ಎಫೆಕ್ಟ್ ಆಗಲ್ಲ ಸ್ಪೀಶೀಸ್ ಗೆ. ಯಾಕೆಂದ್ರೆ pH ತುಂಬಾ ಮೇಜರ್ ಫಿಶ್ ಫಾರ್ಮಿಂಗ್ ಅಲ್ಲಿ. ಸೊ ಅದೇನಾದ್ರು ಫ್ಲಕ್ಚುಯೇಟ್ ಆಯ್ತು ಅಂದ್ರೆ, ಇವಾಗ 7.5 pH ಗಿಂತ ಕೆಳಗೆ ಬಂತು ಅಂದ್ರೆ ಅಸಿಡಿಕ್ ಆಗ್ಬಿಡುತ್ತೆ. ಸೊ ಸಾಯಿಲ್ ಕಂಟೆಂಟ್ ಅಥವಾ ವಾಟರ್ ಕಂಟೆಂಟ್ ಅಸಿಡಿಕ್ ಆದ್ರೆ ಏನಾಗುತ್ತೆ, ಫಿಶ್ ಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಸೊ ಗಿಲ್ ರಾಟ್ ಡಿಸೀಸ್ ಬರುತ್ತೆ, ಡ್ರಾಪ್ಸಿ ಕಂಡೀಷನ್ ಆಗ್ಬಹುದು, ಫುಲ್ ಹೊಟ್ಟೆಲ್ಲ ಊದ್ಕೊಬಿಡುತ್ತೆ ಫಿಶ್ ಇಂದು. ಸೊ ಈ ತರ ಎಲ್ಲ ಎಫೆಕ್ಟ್ ಆಗುತ್ತೆ. ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನೂ ಇರಬೇಕು ಸರ್, ಇವಾಗ ಫೀಡ್ ತಗೋಬರ್ಬೇಕು, ಸೀಡ್ ತಗೋಬರ್ಬೇಕು, ಮತ್ತೆ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಎಲ್ಲ ಇರಬೇಕು. ಮೀನು ಸಾಕಾಣಿಕೆ ಅನ್ನುವಂಥದ್ದು ಇವತ್ತು ಹೆಚ್ಚು ಜನಪ್ರಿಯವಾಗ್ತಾ ಇದೆ, ಹೆಚ್ಚೆಚ್ಚು ಜನರು ಮೀನು ಸಾಕಾಣಿಕೆಗೆ ಒಲವನ್ನ ತೋರಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೀನಿಗೆ ಇರತಕ್ಕಂತಹ ಬೇಡಿಕೆ. ಯಾಕೆ ಇಷ್ಟೊಂದು ಬೇಡಿಕೆ ಇದೆ, ಮತ್ತೆ ಮೀನಿನಲ್ಲಿ ಏನೆಲ್ಲ ಪೋಷಕಾಂಶಗಳು ಇರುತ್ತೆ, ಒಬ್ಬ ಸಾಮಾನ್ಯವಾದಂತಹ ಮನುಷ್ಯ ಯಾಕೆ ಮೀನನ್ನ ತಿನ್ಬೇಕು? ಸರ್, ಇವಾಗ ಮಾರ್ಕೆಟಿಂಗ್ ಅಂತ ನೋಡಿದ್ರೆ ನಮ್ ಇಂಡಿಯಾ ಟಾಪ್ 3rd ಪೊಸಿಷನ್ ಅಲ್ಲಿ ಇದೆ ಓವರ್ ಆಲ್ ಫಿಶ್ ಪ್ರೊಡಕ್ಷನ್ ಅಲ್ಲಿ ಇಡೀ ವರ್ಲ್ಡ್ ಗೆ. ನಮ್ ಕರ್ನಾಟಕ ತಗೊಂಡ್ರೆ ಅದು ಕರಾವಳಿ ತೀರಗಳು. ನಮ್ಮ ಇಂಡಿಯಾದಲ್ಲಿ 9 ರಾಜ್ಯಗಳಿದೆ, ಆದ್ರೆ ನಮ್ ಕರ್ನಾಟಕ 3rd ಪೊಸಿಷನ್ ಅಲ್ಲಿದೆ. ಎಕ್ಸ್ಪೋರ್ಟ್ ಅಂತ ನೋಡಿದ್ರೆ ತುಂಬಾ ಎಕ್ಸ್ಪೋರ್ಟ್ ಆಗುತ್ತೆ ಸರ್, ಫಿಶಸ್ USA, ಚೀನಾ, ಯುರೋಪ್ ಕಂಟ್ರೀಸ್ ಗೆಲ್ಲ ತುಂಬಾ ಎಕ್ಸ್ಪೋರ್ಟ್ ಆಗೋದ್ರಿಂದ ತುಂಬಾ ಬೇಡಿಕೆನೂ ಇದೆ. ಇದು ಏನಕ್ಕೆ ಕನ್ಸ್ಯೂಮ್ ಮಾಡ್ಬೇಕಂತ ಕೇಳಿದ್ರೆ, ಫಿಶ್ ಇದೆಯಲ್ಲ ಅದು ಚೀಪ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಾನೆ ಕರೀತಾರೆ ಸರ್. ಅಂದ್ರೆ ಕಮ್ಮಿ ದುಡ್ಡಿನಲ್ಲಿ ಒಳ್ಳೆ ಪ್ರೋಟೀನ್ ನ ಸೇವನೆ ಮಾಡುವುದು ಅಂತ. ಅದರಲ್ಲಿ ವೈಟಮಿನ್ ಡಿ ಇರುತ್ತೆ, ವೈಟಮಿನ್ B12, Omega-3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಕಣ್ಣಿಗಾಗಿರ್ಬೋದು, ಮಕ್ಕಳ ಮೆದುಳು ಬೆಳವಣಿಗೆಗೆ, ಪ್ರೆಗ್ನೆಂಟ್ ವುಮೆನ್ಸ್ ಗೆ, ಮತ್ತೆ ಬೋನ್ಸ್ ಸ್ಟ್ರೆಂತ್ ಆಗೋದಕ್ಕೆ, ಸ್ಕಿನ್ ಗೆ ತುಂಬಾ ಒಳ್ಳೇದು. ಇತ್ತೀಚೆಗೆ ಸ್ವಲ್ಪ ಈ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ, ಡಯಾಬಿಟಿಕ್ ಇರಬಹುದು, ಮತ್ತೆ ರಕ್ತದೊತ್ತಡ ಇಂಥವ್ರಿಗೂ ಕೂಡ ತಿನ್ನೋದಕ್ಕೆ ನಮ್ಮ ವೈದ್ಯರು ಸಲಹೆ ಕೊಡ್ತಾರೆ. ಹಾಗಾಗಿಯೂ ಕೂಡ ಅವ್ರಿಗೂ ಕೂಡ ಇದು ತಿನ್ಬಹುದು. ಹಾಗಾಗಿ ಹೆಚ್ಚು ಇದಕ್ಕೆ ಬೇಡಿಕೆ ಇತ್ತೀಚಿನ ದಿವಸಗಳಲ್ಲಿ ಇದೆ ಅನ್ನುವಂಥದ್ದು. ಈಗ ಮೀನು ಸಾಕಾಣಿಕೆಯನ್ನ ಹೇಗೆ ಪ್ರಾರಂಭವನ್ನ ಮಾಡ್ತಕ್ಕಂಥದ್ದು? ಸರ್, ಮುಂಚೆನೆ ಹೇಳ್ದಂಗೆ, ಫಸ್ಟ್ 1 acre ಜಮೀನ್ ಇದೆ, ಒಳ್ಳೆ ನೀರು ಮತ್ತೆ ಮಣ್ಣಿದೆ ಅಂದ್ರೆ ರೈತ ಹೋಗ್ಬೋದು. ಹೆಂಗೆ ಅಂದ್ರೆ, ಫಸ್ಟ್ ಸ್ಟೇಜ್ ಏನಂದ್ರೆ ಚಿಕ್ಕ ಪುಟ್ಟ ಮರ ಗಿಡ ಏನ್ ಬಳ್ಳಿ ಇರುತ್ತೆ ಅದೆಲ್ಲಾನು ತೆಗ್ದಿ JCP ಇಂದ ಫುಲ್ ಬಗ್ಸಿ ಒಂದು ಪಾಂಡ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗುತ್ತೆ. ಸೊ ಯಾಕೆಂದ್ರೆ ಅದೆಲ್ಲ ಇದ್ಬಿಟ್ರೆ ಒಂದಲ್ಲ ಒಂದಿನ ಅದು ಚಿಕ್ಕ ಪುಟ್ಟ ಮರ ಗಿಡಗಳೆಲ್ಲ ಕರ್ಗ್ಬಿಟ್ಟು ಪಾಂಡ್ ಅಲ್ಲಿ ಹೋಲ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ತುಂಬಿರೋ ನೀರೆಲ್ಲ ಸೀಪೇಜ್ ಆಗ್ಬಿಟ್ಟು ನೀರು ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲ ಲ್ಯಾಂಡ್ ಅನ್ನ ಚೆನ್ನಾಗಿ ತೆಗ್ದಿ ಕ್ಲೀನ್ ಮಾಡ್ಕೋಬೇಕು. ನಂತರ ಲೈಮಿಂಗ್ ಮಾಡಬೇಕು. ವಾಟರ್ ಡೆಪ್ತ್ ಇದೆಯಲ್ಲ 1.5 meters ಅದು ಇರಬೇಕು. ಇವಾಗ ನಾನು ಹೇಳ್ದಂಗೆ IMC ಇಂಡಿಯನ್ ಮೇಜರ್ ಕಾಪ್ಸ್ಗೆ ವಾಟರ್ ಡೆಪ್ತ್ ಇರಲೇಬೇಕಾಗಿರೋದು 1.5 meters. ನಂತರ ಹೊರಗಡೆ ಸುತ್ತಲೂ ಪಾಂಡ್ ಹೊರಗಡೆ ಬಂದ್ ಅಂತ ಹೇಳ್ತೀವಿ, ಅದನ್ನ ಕನ್ನಡದಲ್ಲಿ ಬದಿ ಅಂತಾನು ಹೇಳ್ತೀವಿ, ಅದನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಯಾಕೆಂದ್ರೆ ಸೊ ಮಳೆ ನೀರೆಲ್ಲ ತುಂಬಿ ಹೊರಗಡೆ ಹರಿದೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅವಾಗ ಫಿಶಸ್ ನಮ್ದೊಳಗಡೆ ಏನಿದೆ ಅದು ಕೂಡ ಹೊರಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಹೊರಗಡೆಯಿಂದ ಒಳಗಡೆ ನೀರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಬೇರೆ ಹೊರಗಡೆ ಇರೋ ಡಿಸೀಸ್ ನ ಅದು ಕ್ಯಾರಿ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಸುತ್ತಲೂ ಒಂದು ಬಂದ್ ಅಂತ ಕ್ರಿಯೇಟ್ ಮಾಡಬೇಕು. ನಂತರ ನಾವು ಫರ್ಟಿಲೈಸೇಷನ್ ಮಾಡ್ತೀವಿ ಸರ್. ಅದರಲ್ಲೂ ಕೂಡ 2 types ಇದೆ, ಒಂದು ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಅಂತ ಬಂದ್ರೆ ಈ ಸಗಣಿ ಗೊಬ್ಬರ, ಅದ್ ಬಿಟ್ಟು ಕೋಳಿದು ಕಸ, ಮತ್ತೆ ಈ ಕುರಿದು ಕಸ, ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಫರ್ಟೈಲ್ ಮಾಡ್ಲಿಕ್ಕೆ. ಏನಕ್ಕೆ ಅಂದ್ರೆ, ಇವಾಗ ಪ್ಲಾಂಕ್ಟೋನ್ಸ್ ಅಂತ ಬರುತ್ತೆ ಸರ್. ಪ್ಲಾಂಕ್ಟೋನ್ಸ್ ಅಂದ್ರೆ ಅದು ಲೈವ್ ಆರ್ಗಾನಿಸಮ್ಸ್, ವಿತೌಟ್ ಆರ್ಟಿಫಿಷಿಯಲ್ ಫೀಡ್ ಆಗ್ತಾರೆ ಫಿಶಸ್ ಫೀಡ್ ಮಾಡೋದು. ಅದು ಗ್ರೋ ಆಗಕ್ಕೆ ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಏನಿದೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಎಷ್ಟಾಗ್ಬೇಕಂದ್ರೆ, ಇವಾಗ 1 acre ಅಂತ ತಗೊಂಡ್ರೆ 10,000 kg ಅಷ್ಟು ನಾವು ಸಗಣಿ ಗೊಬ್ಬರ ಹಾಕ್ತಿವಿ. ಸೊ ಒಂದ್ ಎಕರೆ ಅಂತ ಅಂದ್ರೆ ಒಂದು 2-3 ಸಾವಿರ ಕೆಜಿ ಹಾಕ್ತಿವಿ. ಮತ್ತೆ ಕೋಳಿ ಗೊಬ್ಬರ ಅಂತ ತಗೊಂಡ್ರೆ ಅದು ಎಷ್ಟು ಕೌಡಂಗ್ ಹಾಕ್ತಿವಲ್ಲ, ಅದ್ರ ಸ್ಟಾಫ್ ಕೋಳಿ ಗೊಬ್ಬರನ, ಅದು ತುಂಬಾ ಪ್ಲಾಂಕ್ಟಾನ್ಸ್ ಗ್ರೋತ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದ್ ಬಿಟ್ರೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಬಂದ್ರೆ ಯೂರಿಯಾ ಅಂತ ಇದೆ, ಸೊ SSP ಇದೆ, ಮತ್ತೆ NPK ಫರ್ಟಿಲೈಸರ್ಸ್ ಇದೆ. ಸೊ ಅವನು ಕೂಡ ಕಮ್ಮಿ ರೇಷ್ಯೋದಲ್ಲಿ ಹಾಕ್ತಿವಿ. ಅದನ್ನ ಯೂರಿಯಾ ಅಂತ ತಗೊಂಡ್ರೆ ಒಂದ್ ಎಕರೆಗೆ 10-15 kg ಒಂದ್ ತಿಂಗಳಿಗೆ, ಮತ್ತೆ ನೆಕ್ಸ್ಟ್ ತಿಂಗಳಿಗೆ ಆತರ ತಿಂಗಳು ಹಾಕ್ತಿವಿ ಪ್ಲಾಂಕ್ಟಾನ್ಸ್ ಗ್ರೋ ಆಗ್ಬೇಕು ಅಂತ ಅನ್ನೋದಕ್ಕೋಸ್ಕರ. ಸೊ ಅದ್ ಬಿಟ್ಟು ಇದು ಫರ್ಟಿಲೈಸೇಷನ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ಸನ್ ಡ್ರೈ ಮಾಡಬೇಕು. ಸ್ವಲ್ಪ ಸನ್ ಡ್ರೈ ಮಾಡಾದ್ಮೇಲೆ 4-5 days ಬಿಟ್ಬಿಟ್ಟು ವಾಟರ್ ಫಿಲ್ ಮಾಡ್ತೀವಿ ಪಾಂಡ್ಗೆ. ಸೊ ಅದು 1.5 meter ಡೆಪ್ತ್ ಇರುತ್ತೆ, ಬಟ್ ಅಲ್ಲಿ ನಾವು 1.5 meter ನಾವು ನೀರು ತುಂಬಿಸಲ್ಲ, 1-1.2 meter ವರೆಗೂ ತುಂಬ್ತೀವಿ, ಇನ್ನೊಂದು ಸ್ವಲ್ಪ ಬಾಕಿ ಬಿಟ್ಟಿರ್ತೀವಿ. ಯಾಕೆಂದ್ರೆ ತುಂಬಾ ಫಿಲ್ ಮಾಡಿಬಿಟ್ರೆ ಫಿಶ್ ಜಂಪ್ ಆಗಿ ಸತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಸ್ಟಾಕಿಂಗ್ ಮಾಡ್ತೀವಿ ಸರ್, ನಾವು ಇವತ್ತು ನೀರು ತುಂಬಿ ನಾಳೆನೇ ಸ್ಟಾಕ್ ಮಾಡೋದಲ್ಲ. ಸೊ ಒಂದ್ಸಲ ನೀರು ತುಂಬಿ ಒಂದು 15 days ಬಿಡಬೇಕು, ಯಾಕೆಂದ್ರೆ ಅಲ್ಲಿ ನಾನು ಹೇಳಿದ್ನಲ್ಲ ಅವಾಗಲೇ ಪ್ಲಾಂಕ್ಟಾನ್ಸ್ ಅಂತ, ಅದೆಲ್ಲ ಗ್ರೋತ್ ಆಗಬೇಕು. ಇಲ್ಲಾಂದ್ರೆ ನೀವು ಸಡನ್ ಆಗಿ ತಂದು ಫಿಶ್ ಬಿಟ್ಟರೆ ಅದು ತಿನ್ನಕ್ಕೆ ಆಹಾರ ಇರಲ್ಲ, ಸತ್ತೋಗ್ಬಿಡುತ್ತೆ. ಅದಕ್ಕೂ ಒಂದು ಸರ್ಟೇನ್ ರೇಷೋ ಇದೆ. ಇವಾಗ 1 square meter ಅಂತ ಬಂದ್ರೆ ಸೆಮಿ ಇಂಟೆನ್ಸಿವ್ ಅಲ್ಲಿ 4-5 ಮೀನ್ ಮರಿ ಬಿಡೋದು. ಮೀನ್ ಮರಿ ಸೈಜ್ ಬಂದ್ಬಿಟ್ಟು ಒಂದು 10-15 grams ಇರುತ್ತೆ. ಸೈಜ್ ಅಂತ ತಗೊಂಡ್ರೆ ಒಂದು 8-10 centimeter ಇರುತ್ತೆ. ಸೊ ಫಿಂಗರ್ಲಿಂಗ್ ಸ್ಟೇಜ್ ಅಂತೀವಿ ಅದನ್ನ, ಅಂದ್ರೆ ಒಂದು ಬೆರಳು ಅಷ್ಟು ಉದ್ದ ಅಂತ ಇರುತ್ತೆ. ಸೊ ಅದನ್ನ ನಾವು ಸ್ಟಾಕ್ ಮಾಡ್ತೀವಿ. ಸ್ಟಾಕ್ ಆದ್ಮೇಲೆ ಮತ್ತೆ ಫೀಡಿಂಗ್ ಮಾಡ್ತೀವಿ. ಫೀಡಿಂಗ್ ಕೂಡ ಅದು ಸಪ್ಲಿಮೆಂಟರಿ ಫೀಡಿಂಗ್ ಮಾಡ್ಬೇಕಂದ್ರೆ, ಅಂದ್ರೆ ಇವಾಗ ಸೆಮಿ ಇಂಟೆನ್ಸಿವ್ ಫಾರ್ಮ್ ಅಲ್ಲಿ ನಾವು ಎಕ್ಸ್ಟ್ರಾ ಫೀಡ್ ಹಾಕೋದ್ರಿಂದ ಸಪ್ಲಿಮೆಂಟರಿ ಫೀಡಿಂಗ್ ನ ನಾವು 2 times ಮಾಡ್ತೀವಿ. ಮಾರ್ನಿಂಗ್ 9-1 ಗಂಟೆಗೆ ಒಂದ್ಸಲ, ಮತ್ತೆ ಸಂಜೆ 4-5 ಗಂಟೆಗೆ ಒಂದ್ಸಲ, 2 ಸಲ ಫೀಡ್ ಮಾಡ್ತೀವಿ ಸರ್. ಮತ್ತೆ ಎರೇಷನ್ ಸಿಸ್ಟಮ್ ಇದ್ರು ಇನ್ನು ಕೂಡ ಒಳ್ಳೇದು, ಯಾಕಂದ್ರೆ DO ಲೆವೆಲ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನೈಟ್ ಟೈಮ್ ಫೋಟೋಸಿಂಥಸಿಸ್ ಆಗಲ್ಲ, ಸೊ ಅವಾಗ ಏನಾಗುತ್ತೆ, DO ಲೆವೆಲ್ ಕೆಳಗೆ ಹೋಗೋ ಚಾನ್ಸಸ್ ಇರುತ್ತೆ, ಫ್ಲಕ್ಚುಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಆರ್ಟಿಫಿಷಿಯಲ್ ಆಗಿ ಸಪ್ಲಿಮೆಂಟ್ ಮಾಡೋದಾದ್ರೆ ಎರೇಟರ್ಸ್ ಅಂತ ಬರುತ್ತೆ, ಅದು ಫುಲ್ ವಾಟರ್ನ ಸರ್ಕ್ಯುಲೇಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಹೊರಗಡೆ ಎನ್ವಿರಾನ್ಮೆಂಟ್ ಅಲ್ಲಿ ಇರೋ ಆಕ್ಸಿಜನ್ ಬಂದ್ಬಿಟ್ಟು ನೀರೊಳಗೆ ಸೇರುತ್ತೆ. ಸೊ ಅವಾಗ ಫಿಶ್ಗೆ ಉಸಿರಾಡಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಎಷ್ಟು ದಿವಸಗಳ ಕಾಲ ಸಾಕಾಣಿಕೆ ಮಾಡುವಂಥದ್ದು ನಮಗೆ ಲಾಭದಾಯಕ ಅಂತ ಹೇಳಿ ಅನ್ಸುತ್ತೆ? ಬೆಸ್ಟ್ ಸೀಸನ್ ಅಂದ್ರೆ June to August ಅಲ್ಲಿ ನಾವು ಸ್ಟಾಕ್ ಮಾಡ್ತೀವಿ ಫಿಶಸ್ನ, ಯಾಕೆಂದ್ರೆ ಅದು ಇವಾಗ ನೀರೆಲ್ಲ ಒಳಗಡೆ ಶೇಖರಣೆ ಆಗಿರೋದ್ರಿಂದ ಅದು ತುಂಬಾ ಒಳ್ಳೆ ಕ್ವಾಲಿಟಿ ನೀರ್ ಆಗಿರುತ್ತೆ, ಮತ್ತೆ ನ್ಯೂಟ್ರಿಯೆಂಟ್ಸ್ ರಿಚ್ ಇರುತ್ತೆ. ಅಂಡ್ ಇವಾಗ ನೀವು ಕೇಳ್ದಂಗೆ ಇದು ಫಿಶಸ್, ಇವಾಗ ಕಾಟ್ಲಾ ಅಂತ ತಗೊಂಡ್ರಿ, 8-10 ತಿಂಗಳಿಗೆ ಅದು 1-1.5 kg ಗ್ರೋ ಆಗುತ್ತೆ ಸರ್. ಇವಾಗ 1 kg ಕಾಟ್ಲ ಆಲ್ಮೋಸ್ಟ್ 200-250 ಏನೋ ರೂಪೀಸ್ ಇದೆ. ಇನ್ನು ಸ್ವಲ್ಪ ಜಾಸ್ತಿ ಹೋಗ್ಬೇಕಂತ ಅಂದ್ರೆ ನಾವು ಒಂದು 14-16 ತಿಂಗಳು ಮಾಡಿದ್ರೆ ಅದು 3.5-4 kg ತನಕ ಹೋಗೋ ಚಾನ್ಸಸ್ ಇರುತ್ತೆ ಒಂದ್ ಫಿಶ್. ಇವಾಗ ನಾವು ಬೇಗನೆ ರಿಟರ್ನ್ ತಗೋಬೇಕು ಅಂದ್ರೆ 8-10 ತಿಂಗಳು ಇಲ್ಲ 12 ತಿಂಗಳು ಓಕೆ, ಇಲ್ಲ ನಾವು ಲೇಟಾಗಿ ತಗೊಳ್ಳೋಣ ಅಂತ ಅಂದ್ರೆ ಒಂದು 14-16 ತಿಂಗಳು ಒಳ್ಳೆ ಕೆಜಿ ಸಿಗುತ್ತೆ ನಮಗೆ. ಈಗ ಪ್ರಾರಂಭ ಮಾಡುವಂತ ಕೃಷಿಕರು ಎಷ್ಟು ಪ್ರಮಾಣದಲ್ಲಿ ಮೀನು ಮರಿಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಅವ್ರಿಗೆ ಆರಾಮ್ ಅಂತ ಹೇಳಂತ ಅನ್ಸುತ್ತೆ ಸರ್? ಅದು ಇವಾಗ 1 acre land ಅಂತ ಅಂದ್ರೆ ಒಂದ್ 15-16,000 ಮರಿಗಳು ಬಿಟ್ರೆ ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದ್ರೆ, ನಾನು ಹೇಳ್ದಂಗೆ ರೇಟರ್ ಸಿಸ್ಟಮ್ ಆಗಿರ್ಬೋದು ಫೀಡಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಕೊಟ್ರೆ ಇನ್ವೆಸ್ಟ್ಮೆಂಟ್ ಅಂತ ಮೇಲೆ ಒಂದು 60-80,000 ಅಂತ ತಗೊಂಡ್ರು 8-10 ತಿಂಗಳೊಳಗೆ ಒಂದು 3 lakh ನಮ್ ಪ್ರಾಫಿಟ್ ಸಿಗುತ್ತೆ. ಒಬ್ಬ ಕೃಷಿಕ ಈ ಮೀನುಗಾರಿಕೆ ಅಥವಾ ಈ ಮೀನು ಸಾಕಾಣಿಕೆಯನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಬಹುದು? ಇವಾಗ ಇನ್ನೊಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಸಮಗ್ರ ಕೃಷಿ ಅಂತ ಹೇಳ್ತಾರೆ. ಇವಾಗ ಒಂದೇ ಕಡೆ ಫಿಶ್ ಗ್ರೋ ಮಾಡೋದು, ಅದ್ರ ಜೊತೆ ಪಕ್ಕದಲ್ಲೇ ಅಥವಾ ಮೇಲ್ಗಡೆ ಆ ಫಿಶ್ ಪಾಂಡ್ ಒಳಗಡೆ ಚಿಕ್ಕ ಚಿಕ್ಕ ಕೋಳಿ ಫಾರ್ಮ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಕೋಳಿ ಫಾರ್ಮ್ದು ವೇಸ್ಟ್ ಎಲ್ಲ ಏನೈತೆ ಅದೆಲ್ಲ ಕೆಳಗಡೆ ಬಂದು ಪಾಂಡ್ ಅಲ್ಲಿ ಸೆಟಲ್ ಆಗುತ್ತೆ. ಸೊ ಅವಾಗ ಪಾಂಡ್ ಅಲ್ಲಿ ಫಿಶ್ ಗ್ರೋ ಆಗುತ್ತೆ. ವಾರಕ್ಕೆ ಒಂದು 2 ಸಲ ವಾಟರ್ ಎಕ್ಸ್ಚೇಂಜ್ ಮಾಡ್ತೀವಿ. ಸೊ ಆ ವಾಟರ್ ಎಕ್ಸ್ಚೇಂಜ್ ಮಾಡೋದ್ರಿಂದ ಚಿಕ್ಕ ಪುಟ್ಟ ಗಿಡ ಮರಗಳನ್ನು ಬೆಳ್ಕೊಬಹುದು, ತರಕಾರಿಗಳಾಗಿರ್ಬೋದು, ಫ್ರೂಟ್ಸ್ ಗಿಡಗಳಾಗಿರ್ಬೋದು, ಅವನಿಗೆ ತುಂಬಾ ಪ್ರಾಫಿಟ್ ಆಗುತ್ತೆ ಅದರಿಂದ. ಯಾವ್ಯಾವ ತಳಿ ನಮ್ಮ ಕೃಷಿಕರಿಗೆ ಸಾಕಾಣಿಕೆ ಮಾಡ್ಲಿಕ್ಕೆ ಸೂಕ್ತ ಅಂತ ಹೇಳಂತದ್ದು? ಈ ಕಾಟ್ಲಾ ರೋಹು ಮೃಗಲ್ ಅದೊಂದು ತುಂಬಾ ಮೇಜರ್, ಅದ್ರ ಜೊತೆ ಕಾಮನ್ ಕಾರ್ಪ್ ಅಂತ ಇದೆ, ಗ್ರಾಸ್ ಕಾರ್ಪ್ ಕೂಡ ಇದೆ. ಅದ್ ಬಿಟ್ರೆ ಇನ್ನ ಮುರೆಲ್ ಅಂತ ಇದೆ ಸರ್, ಸ್ನೇಕೆಡ್ ಅಂತಾನು ಕರೀತಾರೆ, ಅಂದ್ರೆ ಅದ್ರ ತಲೆಭಾಗ ನೋಡಕ್ ಆವ್ ತರ ಇರುತ್ತೆ ಸ್ವಲ್ಪ. ಸೊ ಅದು ತುಂಬಾ ಬೆಲೆ ಬೀಳುತ್ತೆ, ಯಾಕಂದ್ರೆ 300-500 rupees kg ವರೆಗೂ ಹೋಗುತ್ತೆ ಅದು. ಅಂದ್ರೆ ಇಲ್ಲಿ ನಮ್ ಲೋಕಲ್ ಫಾರ್ಮಸಿಂಗ್ ಮಾಡೋದಾದ್ರೆ. ಮತ್ತೆ ಕ್ಯಾಟ್ ಫಿಶಸ್ ಅಂತ ಬರುತ್ತೆ, ಮೀಸೆ ಮೀನುಗಳು ಅಂತ, ಪಂಗೇಷಿಯಸ್ ಅಂತ ಇದೆ. ಅದ್ ಬಿಟ್ರೆ ಅಕ್ವಾಟಿಕ್ ಚಿಕನ್ ಅಂತಾನೆ ಹೇಳ್ತಾರೆ, ತಿಲಾಪಿಯ ಜಿಲೇಬಿ ಮೀನು ಎಲ್ರಿಗೂ ತುಂಬಾ ಗೊತ್ತಿರುತ್ತೆ, ತುಂಬಾ ಟೇಸ್ಟಿಯಸ್ಟ್ ಫಿಶ್ ಕೂಡ ಅದು. ಸೊ ಇದೆಲ್ಲ ಮಾಡ್ಬೋದು. ಸುಮಾರು ತಳಿಗಳನ್ನು ತಾವ್ ಹೇಳಿದ್ರಿ, ಕಾಟ್ಲಾ ರೋಹು ಮೃಗಾಲ್ ಅಂತ ಹೇಳಿ, ಈ ಮೀನಿನ ತಳಿಗಳ ವಿಶೇಷತೆಗಳೇನು? ಕಾಟ್ಲಾ ರೋಹು ಮೃಗಾಲ್ ಅಂತ ಇದೆಲ್ಲ, ಸೊ ಕಾಟ್ಲಾದು ಇದು ಬೇಗ ಫಾಸ್ಟ್ ಗ್ರೋತ್. ಇದು ಇವಾಗ ಒಂದು 8-10 months ನಾನು ಹೇಳ್ದಂಗೆ 1.5-1.75 kg ವರೆಗೂ ಬೆಳೆಯುತ್ತೆ. ರೋಹು ಕೂಡ ಅಷ್ಟೇ, ಇದು ಸ್ವಲ್ಪ ಕಮ್ಮಿ ಅದಕ್ಕೆ ಕಾಟ್ಲಾ ಕಂಪೇರ್ ಮಾಡಿದ್ರೆ ವೆಯ್ಟ್ ಎಲ್ಲ. ಸೊ ಇದು 1 kg ಮ್ಯಾಕ್ಸ್ 8-10 months ಅಲ್ಲಿ. ಮತ್ತೆ ಮೃಗಲ್ ಅಂತ ಬಂದ್ರೆ ಅದು ಕೂಡ 900 grams ವಿತಿನ್ 8-10 months ಅಲ್ಲಿ ಗ್ರೋ ಆಗುತ್ತೆ. ಇವಾಗ ಮಕ್ಳಿಗಂತೆಲ್ಲ ಕೊಡೋದಾದ್ರೆ ಕಾಟ್ಲಾ ಸ್ವಲ್ಪ ಬೋನ್ಸ್ ಅದ್ರಲ್ಲಿ ಕಮ್ಮಿ ಇರೋದ್ರಿಂದ ಸೊ ಅದನ್ನ ಕನ್ಸ್ಯೂಮ್ ಮಾಡ್ತಾರೆ. ಮತ್ತೆ ಈ ಒಂದು ಮೀನು ಸಾಕಾಣಿಕೆ ಮೂಲಕ ಬೇರೆ ಇನ್ಯಾವ ತರದಲ್ಲಿ ಕೃಷಿಕರು ಅನುಕೂಲ ಮಾಡ್ಕೋಬಹುದು? ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಇದೆ. ಸೊ ಕೋಳಿ ಫಾರ್ಮ್ ಜೊತೆಗೆ ಇದನ್ನು ಮಾಡ್ಕೊಂಡು ಬಂದಿಗಳನ್ನ ಸಾಕಣೆ ಮಾಡ್ಕೊಂಡು ಹಸುಗಳನ್ನ ಸಾಕಣೆ ಮಾಡ್ಕೊಂಡು, ಯಾಕಂದ್ರೆ ಇವಾಗ ವಾಟರ್ ಎಕ್ಸ್ಚೇಂಜ್ ಮಾಡೋದ್ರಿಂದ ಸೊ ಆ ನೀರಿನಲ್ಲಿ ನಾವು ಜೋಳ ಬೆಳೆಸೋದಾಗ್ಲಿ, ರಾಗಿ ಹುಲ್ ಬೆಳೆಸೋದಾಗ್ಲಿ ಅದೆಲ್ಲ ಮಾಡ್ಕೊಂಡು ಅದನ್ನ ನಾವು ಕ್ಯಾಟಲ್ ಫೀಡ್ ಆಗಿ ಯೂಸ್ ಮಾಡಬಹುದು. ಸೊ ಹಸುಗಳಿಗೆ ಕೊಡ್ಬೋದು. ಸೊ ಅದ್ರ ಮುಖಾಂತರ ನಾವು ಹೈನುಗಾರಿಕೆನೂ ಮಾಡಬಹುದು, ಮತ್ತೆ ಫಿಶ್ ಕಲ್ಚರ್ ಮಾಡಬಹುದು, ಮತ್ತೆ ಕೋಳಿಗಳ ಸಾಕಾಣಿಕೆನು ಮಾಡಬಹುದು. ಅಂತಂದ್ರೆ ತುಂಬಾ ಬೇರೆ ಬೇರೆ ತರಹದ ಅನುಕೂಲಗಳನ್ನು ಕೂಡ ಮೀನನ್ನ ಸಾಕಾಣಿಕೆ ಮಾಡುವ ಮೂಲಕ ಮಾಡಿಕೊಳ್ಬಹುದು ಅನ್ನುವಂಥದ್ದು. ಈ ಕರ್ನಾಟಕದಲ್ಲಿ ಸ್ವಲ್ಪ ನಮ್ಮ ಕೃಷಿಕರು ಅಷ್ಟಾಗಿ ಮೀನು ಸಾಕಾಣಿಕೆ ಮಾಡಲಿಕ್ಕೆ ಹೆಚ್ಚು ಒಲವನ್ನು ತೋರಿಸ್ತಾ ಇಲ್ಲ, ಏನು ಕಾರಣ ಅದಕ್ಕೆ? ಅಂದರೆ ಅವ್ರಿಗೆ ಅವೇರ್ನೆಸ್ ಇಲ್ಲ. ಕರ್ನಾಟಕದಲ್ಲಿ ಇರುವಂತಹ ಈ ಇನ್ಲ್ಯಾಂಡ್ ಫಿಶಸ್ ಏನಿದ್ದಾರೆ, ಸೊ ಅವ್ರಿಗೆ ಅವೇರ್ನೆಸ್ ಕಮ್ಮಿ ಇದೆ ಸ್ವಲ್ಪ. ಸೊ ಅವ್ರಿಗೆ ಏನಂದ್ರೆ ಇದು ಯಾರು ಮಾಡ್ತಾರೆ, ಮೀನು ಯಾರು ಹಿಡಿತಾರೆ ಬಿಡು, ಎಲ್ಲ ಮಾಡ್ತಿರ್ತಾರೆ, ತಗೊಂಡ್ಬಂದ್ರೆ ಸಾಕು, ಇದರಿಂದ ಏನು ಪ್ರಾಫಿಟ್ ಇದೆ ಅಂತ ಇರ್ತಾರೆ. ಬಟ್ ಈ ಕೆವಿ ಕೆಸ್ಗಳಿಗೆ ಅಥವಾ ತಾಲೂಕು ಫಿಶರೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಸ್ವಲ್ಪ ನಾಲೆಜ್ ತಗೊಂಡು ಅದರಲ್ಲಿ ತುಂಬ ಆಪರ್ಚುನಿಟಿ ಇದೆ ಸರ್. ಇವಾಗ ಫಿಶರೀಸ್ ಅಂದರೆ ಏನು ಬಿಡು, ಮೀನು ಹಿಡಿದಾರೆ ಅದಕ್ಕೆ ಯಾಕೆ ಹೋಗ್ಬೇಕಂತಾರೆ. ಬಟ್ ಆದರೆ ತುಂಬ ಆಪರ್ಚುನಿಟೀಸ್ ಇದೆ. ಇವಾಗ ಫಿಶ್ ಪ್ರೊಸೆಸಿಂಗ್ ಕಂಪನೀಸ್ ಇದೆ, ಸೊ ಅಲ್ಲಿ ಇವಾಗ ಫಿಶ್ನ ಏನು ಹಿಡಿತಾರೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡ್ತಾರೆ. ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು ಫಿಶ್ಗಳನ್ನ ಬೇರೆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದರಲ್ಲೂ ಒಳ್ಳೆ ಡಿಮ್ಯಾಂಡ್ ಇದೆ. ಮತ್ತೆ ಇವಾಗ ನಾನು ಹೇಳ್ದಂಗೆ ಅಲಂಕಾರಿಕ ಮೀನು ಅಂತ ಅಂದೆ, ಸೊ ಅದರಲ್ಲೂ ಕೂಡ ಇದೆ. ಸೊ ಈ ಕರ್ನಾಟಕ ಫಿಶರ್ಸ್ ಏನಿದ್ದಾರೆ, ಸೊ ಅವರಿಗೆ ಅವೇರ್ನೆಸ್ ಕಮ್ಮಿ ಇದೆ ಸರ್. ತುಂಬ ಅವ್ರು ತಿಳ್ಕೊಬೇಕು ಅಂದ್ರೆ ಇವಾಗ ಕೆ ವಿ ಕೆಗ್ಸ್ ಹೋಗಿ ಏನಾದ್ರು ಇನ್ಫಾರ್ಮೇಶನ್ ಗೇನ್ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ಅವೇರ್ನೆಸ್ ಸಿಕ್ಕರೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಾರೆ ಸರ್. ಕೆ ವಿ ಕೆಲ್ ಎಲ್ಲ ಹೆಂಗೆ ಫಾರ್ಮಿಂಗ್ ಮಾಡೋದು, ಸೊ ತುಂಬ ಟೆಕ್ನಾಲಜೀಸ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಅವ್ರು ಎಕ್ಸ್ಪ್ಲೋರ್ ಮಾಡಿದ್ರೆ ಸೊ ಅವಾಗ ಅವ್ರಿಗೆ ನಾಲೆಜ್ ಬಂದು ಅವ್ರು ಮುಂದೆ ಸ್ಟಾರ್ಟ್ ಮಾಡಬಹುದು. ನೀವು MFSC ಮಾಡುವಂತಹ ಸಂದರ್ಭದಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದ್ರಿ? ಸರ್, ಮಾಸ್ಟರ್ಸ್ ಟೈಮಲ್ಲಿ ನಂದು ಟಾಪಿಕ್ ಬಂದ್ಬಿಟ್ಟು ಕರಾವಳಿ ಮೂರು ಡಿಸ್ಟಿಕ್ ಇದೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಅಂತ. ಸೊ ಅಲ್ಲಿ ಡಿಸ್ಟಿಕ್ದು ಫಿಶರ್ಮನ್ ಕಮ್ಯುನಿಟಿ ಯೂತ್ಸ್ ಇರ್ತಾರಲ್ಲ, ಅಂದ್ರೆ ಯುವಕರು, ಸೊ ಅವ್ರದ್ದು ಆಸೆಗಳೇನು, ಅವ್ರಿಗೆ ಫಿಶಿಂಗ್ ಅಲ್ಲಿ ಕಂಟಿನ್ಯೂ ಮಾಡಕ್ಕೆ ಇಷ್ಟ ಇದೆಯೋ, ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಫಿಶಿಂಗ್ ಅಲ್ಲಿ ಕಂಟಿನ್ಯೂ ಮಾಡ್ತಿರ್ತಾರೆ, ಬಟ್ ಮಕ್ಕಳಿಗೂ ಅದರಲ್ಲಿ ಹೋಗೋ ಆಸಕ್ತಿ ಇದೆಯಾ ಇಲ್ವೋ ಅನ್ನೋದೇ ನಂದು ಸ್ಟಡಿ ಇದ್ದಿದ್ದು. ಸೊ ನನ್ನ ಸ್ಟಡಿ ಪ್ರಕಾರ ಏನಂದ್ರೆ ಅಲ್ಲಿ ಮ್ಯಾಕ್ಸಿಮಮ್ 75% ಆಫ್ ದ ಯೂತ್ಸ್ ಏನಂದ್ರು ಅಂದ್ರೆ ನಂಗೆ ಫಿಶಿಂಗ್ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೂ ಹಲವಾರು ಕಾರಣಗಳು ಇದೆ. ಯಾಕೆಂದ್ರೆ ಇವಾಗ ನಾವು ಈ ಫಿಶಿಂಗ್ ಅಂತ ತಗೊಂಡ್ರೆ ಕಲ್ಚರ್ ಫಿಶರೀಸ್ ಅಂತ ಇದೆ, ಕ್ಯಾಪ್ಚರ್ ಫಿಶರೀಸ್ ಅಂತ ಇದೆ. ಸೊ ಈ ಕೋಸ್ಟಲ್ ರೀಜನ್ ಅಲ್ಲಿ ಏನಿದ್ದಾರೆ, ಎಲ್ಲರೂ ಡಿಪೆಂಡ್ ಆಗಿರೋದೆ ಈ ಕ್ಯಾಪ್ಚರ್ ಫಿಶರೀಸ್ ಅಂದ್ರೆ ಹಿಡಿಯೋದು, ಇಟ್ಬಿಟ್ಟು ಮೀನ ಮಾರಾಟ ಮಾಡೋದು. ಸೊ ಇದ್ರಲ್ಲಿ ಏನಾಗಿದೆ ಅಂದ್ರೆ ಇವಾಗ ಮೆಶ್ ಸೈಜ್ ರೆಗ್ಯುಲೇಷನ್ಸ್ ಅಂತ ಇದೆ ಸರ್. ಸೊ ಇಷ್ಟು ಮಿನಿಮಮ್ ಇರಬೇಕು, ಅದನ್ನ ಫಾಲೋ ಮಾಡ್ತಿಲ್ಲ, ಅದೊಂದು ಕಾರಣ. ಮತ್ತೆ ಇನ್ನೊಂದು ಬುಲ್ ಟ್ರಾಲಿಂಗ್ ಅಂತ ಇದೆ, ಮತ್ತೆ ಲೈಟ್ ಫಿಶಿಂಗ್ ಅಂತ ಕೂಡ ಇದೆ. ಈ ಬುಲ್ ಟ್ರಾಲಿಂಗ್ ಅಂದ್ರೆ ಇವಾಗ ನೆಟ್ ಇರುತ್ತೆ, ನೆಟ್ಟಿಗೆ ಕೆಳಗಡೆ ದೊಡ್ಡ ದೊಡ್ಡ ವೆಯ್ಟೇಜ್ ಇರೋ ಒಂದು ಬಾಲ್ಸ್ನ ಹಾಕಿ ಬಾಟಮ್ನ ಡ್ರ್ಯಾಗ್ ಮಾಡ್ತಾರೆ. ಸೊ ಡ್ರ್ಯಾಗ್ ಮಾಡಿದ ಏನಾಗುತ್ತೆ, ಚಿಕ್ಕ ಚಿಕ್ಕ ಮೀನು ಎಲ್ಲ ಮೀನು ಅದು ಒಟ್ಟಿಗೆ ತಗೋಬರೋದ್ರಿಂದ ಅದು ಸಂತತಿ ನಾಶ ಆಗುತ್ತೆ. ಯಾಕಂದ್ರೆ ಅದು ಮೆಚೂರ್ ಆಗಲ್ಲ, ಬ್ರೀಡ್ ಆಗಲ್ಲ, ಸೊ ಅದು ಸಂತತಿ ಕಂಪ್ಲೀಟ್ ಆಗಲ್ಲ, ಎಲ್ಲ ನಾಶ ಆಗ್ಬಿಡುತ್ತೆ. ಅದೇ ತರ ಲೈಟ್ ಫಿಶಿಂಗ್ ಅಂತ ಕೂಡ ಇದೆ ಸರ್. ಲೈಟ್ ಫಿಶಿಂಗ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಬೋಟ್ ಇರುತ್ತೆ, ಬೋಟ್ ಮತ್ತೆ ನೆಟ್ಟಿಗೆಲ್ಲ ದೊಡ್ಡ ದೊಡ್ಡ LED ಲೈಟ್ಸ್ ಹಾಕಿರ್ತಾರೆ, ನೈಟ್ ಹೊತ್ತು ಹೋಗ್ತಾರೆ. ನೈಟ್ ಹೊತ್ತು ಹೋಗ್ಬಿಟ್ಟು ಅದು ಒಂದ್ ಜಾಗದಲ್ಲಿ ಇರುತ್ತೆ. ಸೊ ಅಲ್ಲಿ ಫಿಶಸ್ ಎಲ್ಲ ಲೈಟಿಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಅಟ್ರಾಕ್ಟ್ ಆಗೋದ್ರಿಂದ ಎಲ್ಲ ಚಿಕ್ಕ ಚಿಕ್ಕ ಮೀನ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ. ಸೊ ಅವಾಗ ಅದನ್ನ ಫುಲ್ ಅವರು ಕ್ಯಾಚ್ ಮಾಡ್ತಾರೆ. ಅದು ಕೂಡ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಮೀನು ಕೂಡ ಹಿಡಿಯೋದ್ರಿಂದ ಸಂತತಿ ಎಲ್ಲ ನಾಶ ಆಗೋದ್ರಿಂದ ಯೂತ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲ, ನಮ್ದು ಸಸ್ಟೈನಬಲ್ ಇಲ್ಲ, ಸೊ ಇದು ತುಂಬಾ ಕಾಲ ಉಳಿಯಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಫಿಶಿಂಗ್ ಅಲ್ಲಿ ಕಂಟಿನ್ಯೂ ಮಾಡಕ್ ನಮಗೆ ಇಷ್ಟ ಇಲ್ಲ ಅಂತ ಯೂತ್ಸ್ ಎಲ್ಲ ಮೂವ್ ಔಟ್ ಆಗ್ತಿದ್ದಾರೆ ಬೇರೆ ಕಡೆ. ಸೊ ಅವ್ರಿಗೆ ಈ ಕಲ್ಚರ್ ಫಿಶರೀಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇದು, ಇಂಟ್ರೆಸ್ಟ್ ಇದ್ರೆ ಕಲ್ಚರ್ ಫಿಶರೀಸ್ ಹೋಗ್ಬೋದು. ಅದಕ್ಕೇನಿಲ್ಲ, ಇವಾಗ ಕೆ ವಿ ಕೆಸ್, ತಾಲೂಕು ಆಫೀಸಸ್, ಇದರಲ್ಲೆಲ್ಲ ತುಂಬಾ ಟ್ರೈನಿಂಗ್ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ. ನೀವೊಬ್ರು ಫಿಶರೀಸ್ ಸ್ಟೂಡೆಂಟ್ ಆಗಿ ನಮ್ಮ ಫಾರ್ಮರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ಫಾರ್ಮರ್ಸ್ಗೆ ಸ್ವಲ್ಪ ಅವೇರ್ನೆಸ್ ಕೊಡಬೇಕು. ಹೋಗಿದ ತಕ್ಷಣಗಳೇ ಸಕ್ಸಸ್ ಆಗ್ಬೇಕಂದ್ರೆ ಏನೂ ಆಗಲ್ಲ, ಫಸ್ಟ್ ಏಜ್ ಫೇಲ್ಯೂರ್ ಇದ್ದೇ ಇರುತ್ತೆ. ಸೊ ಹಾಗಂತ ಬಿಡಬಾರ್ದು, ಎಲ್ಲಿ ತಪ್ಪಾಗಿದೆ, ಏನಿದೆ, ಎಲ್ಲಿ ಸರಿ ಮಾಡ್ಕೋಬೇಕು ಅದನ್ನು ನೋಡ್ಕೊಂಡು ಮತ್ತೆ ಫಾರ್ಮರ್ಸ್ ಮುಂದುವರಿಬೇಕು. ಇದ್ರಲ್ಲಿ ತುಂಬಾ ಸಕ್ಸಸ್ಫುಲ್ ಫಾರ್ಮರ್ಸ್ ಇದ್ದಾರೆ, ಸ್ಟೋರೀಸ್ ಕೂಡ ಇದೆ. ಎಷ್ಟೋ ಜನ ಹೈಯರ್ ಎಜುಕೇಶನ್ ಎಲ್ಲ ಬಿಟ್ಬಿಟ್ಟು ಆರ್ನಮೆಂಟಲ್ ಫಿಶ್ ಫಾರ್ಮಿಂಗ್ ತಗೊಂಡವರು ಇದ್ದಾರೆ, ಈವನ್ ನಮ್ಮ ಸೀನಿಯರ್ಸ್ ಕೂಡ ಎಕ್ಸಾಂಪಲ್ ಇದ್ದಾರೆ. ಸೊ ಅದರಿಂದ ಅವರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಬೇಕು. ನಿಮಗೆ ಮೀನು ಸಾಕಾಣಿಕೆ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಸಾಕ್ತಿರಾ? ಹಾ ಸರ್, ನನಗೆ ಮುಂಚೆಯಿಂದನು ಆಸೆ ಇದೆ, ಬಟ್ ನಮ್ಮನೇಲಿ ನೀರಿಂದು ಫೆಸಿಲಿಟಿ ಅಷ್ಟು ಇಲ್ಲ ನಾನಿರೋ ಕಡೆ. ಸೊ ಅದ್ಬಿಟ್ಟು ನಂಗೆ ನಮ್ಮ ಅಪ್ಪ ಮುಂಚೆಯಿಂದ ಹೇಳ್ತಿದ್ದೇನೆ, ಫೋರ್ತ್ ಇಯರ್ ಕಂಪ್ಲೀಟ್ ಮಾಡಿದ ತಕ್ಷಣಗಳೇ ನಾನು ಫಾರ್ಮಿಂಗ್ ಮಾಡ್ತೀನಿ ಅಂತ. ಉಮಾ, ಈಗ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಫಿಶರೀಸ್ಗೆ ಸಂಬಂಧಪಟ್ಟಂಗೆ ನಿಮ್ಮನ್ನ ಸಂಪರ್ಕ ಮಾಡುವಂಥದ್ದು ಹೇಗೆ? 9743058714. ಇನ್ನೊಂದ್ಸರಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 9743058714. ಒಳ್ಳೆಯದು ಉಮಾ ಅವರೇ, ಇದುವರೆಗೆ ಈ ಮೀನುಗಾರಿಕೆಯ ಒಂದು ಮಹತ್ವ, ಅದರ ಅನುಕೂಲಗಳನ್ನು ಕುರಿತು ವಿವರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಮೀನುಗಾರಿಕೆಯ ಮಹತ್ವ ಹಾಗೂ ಅನುಕೂಲಗಳ ಕುರಿತಂತೆ ಮೀನುಗಾರಿಕೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಹಾಸನ ತಾಲೂಕು ನಿಡುಡಿ ಗ್ರಾಮದ ಎನ್ಎಂ ಉಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗೆಂಡೆ ಮೀನು ಮರಿಗಳ ಪಾಲನೆ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಸಿಹಿ ನೀರು ಜಲಕೃಷಿಯಲ್ಲಿ ಗೆಂಡೆ ಮೀನುಗಳು ಪ್ರಪಂಚದಲ್ಲೇ ಅಗ್ರಸ್ಥಾನದಲ್ಲಿವೆ. ಆದರೆ ಇವುಗಳ ಕೃಷಿಗೆ ಸರಿಯಾದ ಗಾತ್ರದ ಹಾಗೂ ಒಳ್ಳೆಯ ತಳಿಯ ಮೀನು ಮರಿಗಳ ಅವಶ್ಯಕತೆ ಇದೆ. ಕರ್ನಾಟಕದಲ್ಲಿ ಮೀನು ಮರಿಗಳ ಲಭ್ಯತೆ ಸಾಕಷ್ಟಿಲ್ಲ. ಕೆರೆ, ಜಲಾಶಯ, ಹೊಂಡಗಳಲ್ಲಿ ಉತ್ತಮ ಉಳಿವು ಹಾಗೂ ಬೆಳವಣಿಗೆಗೆ 4 x 100 mm ಉದ್ದದ ಮತ್ತು ಸುಮಾರು 10 g ತೂಕದ ಮರಿಗಳು ಬೇಕಾಗುತ್ತೆ. ಇಷ್ಟು ದೊಡ್ಡ ಮರಿಗಳನ್ನು ಒಂದೇ ಹಂತದಲ್ಲಿ ಸಾಮಾನ್ಯವಾಗಿ ಬೆಳೆಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಮೊದಲನೇ ಹಂತದಲ್ಲಿ 3-4 ದಿನದ ಸ್ಪಾನ್ ಅಂತಂದ್ರೆ ಮರಿಗಳು, ಇನ್ನು 15-20 ದಿನದ ನರ್ಸರಿ ಕೊಳಗಳಲ್ಲಿ 25-30 mm ಗಾತ್ರಕ್ಕೆ ಬೆಳೆಸಿ, ಎರಡನೇ ಹಂತದಲ್ಲಿ 2-3 ತಿಂಗಳಿನ ಕಾಲಾವಧಿಯಲ್ಲಿ 80-100 mm ಗಾತ್ರಕ್ಕೆ ಬೆಳೆಸಬೇಕು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಕೆರೆಗಳು, ಕೃಷಿ ಹೊಂಡಗಳು, ಗೋಕಟ್ಟೆ, ಕೆರೆ ಅಂಚಿನ ಕೊಳಗಳಲ್ಲಿ ರೈತರು ಮೀನು ಮರಿ ಪಾಲನೆಯನ್ನ ಯಶಸ್ವಿಯಾಗಿ ಮತ್ತು ಲಾಭದಾಯಕವಾಗಿ ಮಾಡ್ತಾ ಇದ್ದಾರೆ. ಗೆಂಡೆ ಮೀನು ಮರಿಗಳ ಪಾಲನೆಗೆ ಸೂಕ್ತವಾದಂತಹ ಭೂಮಿ ಮತ್ತು ನೀರಿನ ವ್ಯವಸ್ಥೆ ಹೇಗಿರಬೇಕು ಅಂತಂದ್ರೆ, 5-6 ಆಳ ನೀರಿನ ರಸಸಾರ, 7-8.5 ಇರುವ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಕೆರೆ, ಕಟ್ಟೆ, ಹೊಂಡಗಳು ಮರಿ ಪಾಲನೆಗೆ ಪ್ರಶಸ್ತವಾಗಿರುತ್ತವೆ. ಕೆರೆ ಗೋಕಟ್ಟೆಗಳಾದರೆ 5-40 ಗುಂಟೆ ವಿಸ್ತೀರ್ಣ ಸಾಕಾಗುತ್ತೆ. ಜಲಕೃಷಿಯ ಹೊಂಡಗಳಾದರೆ 2-10 ಗುಂಟೆ ವಿಸ್ತೀರ್ಣ ಅನುಕೂಲಕರ. ಗರಿಷ್ಠ 1.5 ಎಕರೆ ತನಕ ಮಾಡಬಹುದು. ಅತಿ ಸಾಂದ್ರತೆಯ ಮೀನು ಪಾಲನೆಗೆ 50-100 ಚದರ ಮೀಟರ್ ವಿಸ್ತೀರ್ಣದ ಸಿಮೆಂಟಿನ ಕೊಳಗಳಲ್ಲೂ ಕೂಡ ಸಾಕಬಹುದು. ಮರಿ ಪಾಲನೆ ಮಾಡುವ ಸ್ಥಳದಲ್ಲಿ ಮಣ್ಣು ಜೇಡಿ ಅಥವಾ ಜೇಡಿ ಮಿಶ್ರಿತ ಮಣ್ಣಿನದ್ದಾಗಿದ್ದು ನೀರು ಸುಲಭವಾಗಿ ಬಸಿದು ಹೋಗುವಂತೆ ಇರಬಾರದು. ಮಣ್ಣಿನ ರಸಸಾರ 6.5-7 ಇದ್ದು ನೀರಿನ ಗಡಸುತನ 60-100 ppm ವ್ಯಾಪ್ತಿಯೊಳಗೆ ಇರತಕ್ಕಂಥದ್ದು ಬಹಳ ಮುಖ್ಯ. ಮೀನು ಮರಿಗಳ ಪಾಲನೆಗೆ ಮುನ್ನ ಕೊಳ, ಕೆರೆ, ಕಟ್ಟೆ, ಹೊಂಡಗಳನ್ನು ಯಾವ ಥರ ತಯಾರಿ ಮಾಡಿಕೊಳ್ಬೇಕು ಅಂಥೇಳಿ ನೋಡಿದಾಗ, ಅಲ್ಪಾವಧಿಯ ಜಲಪ್ರದೇಶಗಳು ಬತ್ತಿ ಹೋಗಿದ್ದಲ್ಲಿ ಮಣ್ಣನ್ನು ಉಳುಮೆ ಮಾಡಿ ಗಿಡ ಗಂಟಿಗಳನ್ನು ಕಿತ್ತು ಬಿಸಿಲಿಗೆ ಮಣ್ಣನ್ನು 5-6 ದಿನಗಳ ಕಾಲ ಬಿಡಬೇಕಾಗತ್ತೆ. ನೀರು ನಿಂತಿದ್ದು ಒಣಗದೇ ಇದ್ದಲ್ಲಿ ಅಂಚಿನಲ್ಲಿರುವ ಗಿಡ ಗಂಟೆಗಳನ್ನು ಕಿತ್ತು ಉಳಿದ ಗಿಡಗಳನ್ನು ನಾಶ ಮಾಡಲು 2-4 D ಅಮೋನಿಯಾ ಅಥವಾ ಪ್ಯಾರಾಕ್ಯಾಟ್ ಮುಂತಾದ ಕಳೆನಾಶಕ ಔಷಧಿಗಳನ್ನು ಸಿಂಪರಣೆ ಮಾಡಬಹುದು. ಇವುಗಳ ಬಳಕೆಯ ಕ್ರಮ ಮತ್ತು ಪ್ರಮಾಣಕ್ಕೆ ನಿಮ್ಮ ಹತ್ತಿರದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗಳನ್ನು ಸಂಪರ್ಕಿಸಿ ಇದನ್ನು ಮಾಡಬಹುದು. ಇನ್ನು ಕಳೆ, ಮೀನು ಮತ್ತು ಮೀನುಮರಿ ಭಕ್ಷಕಗಳನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಸಂಪೂರ್ಣ ಒಣಗಿಸಿ ತಯಾರು ಮಾಡಿದ ಜಲಪ್ರದೇಶಗಳಲ್ಲಿ ಕಳೆ ಮೀನುಗಳ ತೊಂದರೆ ಇರೋದಿಲ್ಲ. ಮಿಕ್ಕ ಕಡೆಗಳಲ್ಲಿ ಕಳೆ ಮೀನುಗಳ ನಿರ್ಮೂಲನೆಗೆ ಹಿಪ್ಪೆ, ಹಿಂಡಿ, ಹೊಂಗೆ ಬೇರಿನ ಪುಡಿ, ಯೂರಿಯಾ ಮತ್ತು ಬ್ಲೀಚಿಂಗ್ ಪುಡಿ ಮುಂತಾದ ಔಷಧಿಗಳನ್ನು ಸಿಂಪರಣೆಯನ್ನು ಮಾಡಬಹುದು. ಇನ್ನು ಸುಣ್ಣ ಹಾಗೂ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡಬಹುದು. ಮಣ್ಣಿನ ರಸಸಾರ 6.5 ಕಡಿಮೆ ಇದ್ದಲ್ಲಿ ಸುಣ್ಣ ಹಾಕುವುದು ಅವಶ್ಯಕ. ಹಾಕಬೇಕಾದ ಸುಣ್ಣದ ಪ್ರಮಾಣ ಮಣ್ಣಿನ ಸ್ವಭಾವ ಹಾಗೂ ರಸಸಾರವನ್ನು ಅವಲಂಬಿಸಿರುತ್ತೆ. ಇನ್ನು ನೀವು ಮೀನು ಮರಿಗಳನ್ನು ಸಾಕಬೇಕು ಅಂಥೇಳಿ ಯೋಚನೆಯನ್ನ ಮಾಡಿದಾಗ ನಿಮ್ಮ ನೀರಿನ ಪ್ರದೇಶ ಯಾವ ರೀತಿ ಫಲವತ್ತತೆಯನ್ನ ಮಾಡಬೇಕು ಅಂತಂದ್ರೆ, ನೈಸರ್ಗಿಕವಾಗಿ ನೀರಿನಲ್ಲಿರುವ ಸೂಕ್ಷ್ಮ ಜಲಜೀವಿಗಳ ಪ್ರಮಾಣ ಮರಿಗಳ ಪಾಲನೆ ಮಾಡಿದಾಗ ಸಾಲೋದಿಲ್ಲ. ಹಾಗಾಗಿ ನೀರಿನ ಫಲವತ್ತತೆಯಲ್ಲಿ ಸಾವಯವ ಮತ್ತು ರಸಗೊಬ್ಬರಗಳನ್ನು ಬಳಸಿ ಹೆಚ್ಚನ್ನ ಮಾಡ್ಕೋಬೇಕಾಗತ್ತೆ. ಇವುಗಳಲ್ಲಿ ನೀರಿನಲ್ಲಿ ಹಾಕಿದಾಗ ಹೆಚ್ಚು ಸಂಖ್ಯೆಯಲ್ಲಿ ಬೇಗನೆ ವೃದ್ಧಿಸಿ ಮರಿಗಳಿಗೆ ಸೂಕ್ತ ಆಹಾರವನ್ನು ಒದಗಿಸುತ್ತವೆ. ನೀವು ಮರಿಗಳನ್ನು ಬಿತ್ತನೆಗೆ 10-12 ದಿನಗಳ ಮುಂಚೆ ಪ್ರತಿ ಎಕರೆಗೆ 2-2.5 ಟನ್ ಸಗಣಿ ಅಥವಾ 0.8-1.2 ಟನ್ ಕೋಳಿ ಗೊಬ್ಬರವನ್ನು ಹಾಕಿ ಇದನ್ನು ಗಟ್ಟಿಯಾದ ರಾಡಿ ಮಾಡಿಕೊಂಡು ಕೊಳದ ಎಲ್ಲಾ ಕಡೆ ಸಿಂಪರಣೆಯನ್ನು ಮಾಡಬೇಕು. ಕೆಲವು ಕಡೆ ಕಡ್ಲೆಕಾಯಿ ಹಿಂಡಿ, ಸಗಣಿ ಮತ್ತು ಸೂಪರ್ ಫಾಸ್ಫೇಟ್ ಮಿಶ್ರಣವನ್ನು ಬಿತ್ತನೆಯ 5 ದಿನಗಳ ಮುಂಚೆ ಕೊಟ್ಟು ನಂತರ 5 ದಿನಗಳಿಗೆ ಒಮ್ಮೆ ಇದೇ ರೀತಿಯ ಮಿಶ್ರಣವನ್ನು ಚಿಕ್ಕ ಪ್ರಮಾಣದಲ್ಲಿ ಕೊಡುವ ಪದ್ಧತಿಯನ್ನು ಕೂಡ ಅನುಸರಿಸುತ್ತಾರೆ. ಇನ್ನು ನಿಮ್ಮ ಹೊಂಡದ ನೀರಿನಲ್ಲಿರುವ ಕೀಟಗಳನ್ನು ಯಾವ ರೀತಿ ನಿರ್ಮೂಲನೆ ಮಾಡಬಹುದು ಅಂತಂದ್ರೆ, ನೀರಿನ ಕೀಟಗಳು ಮತ್ತು ಅವುಗಳ ಬಾಲ್ಯಾವಸ್ಥೆಗಳು ಗೆಂಡೆ ಮರಿಗಳ ಪರಮ ಶತ್ರುಗಳಾಗಿರುತ್ತವೆ. ಮರಿಗಳನ್ನು ತಿಂದು ಅಥವಾ ಗಾಯಗೊಳಿಸಿ ಮರಿಗಳ ಉಳಿವನ್ನು ಗಣನೀಯವಾಗಿ ನಷ್ಟಗೊಳಿಸುತ್ತವೆ. ಜೊತೆಗೆ ಆಹಾರಕ್ಕೂ ಕೂಡ ಮರಿಗಳೊಂದಿಗೆ ಸ್ಪರ್ಧೆಯನ್ನ ಮಾಡೋದ್ರಿಂದ ಮರಿಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಇವುಗಳ ಹತೋಟಿಗೆ ಸುಲಭವಾಗಿ ತಯಾರು ಮಾಡಬಹುದಾದಂತಹ ಸಾಬೂನು ಎಣ್ಣೆಯ ಮಿಶ್ರಣವನ್ನು ಮರಿ ಬಿತ್ತನೆಯ ಹಿಂದಿನ ದಿನ ಅಥವಾ 10-12 ಗಂಟೆಗಳ ಮುಂಚೆ ನೀರಿನ ಮೇಲೆ ಸಿಂಪರಣೆಯನ್ನ ಮಾಡಬೇಕು. ಮಿಶ್ರಣದ ತಯಾರಿಕೆ 5-6 ಕೆಜಿ ಯಾವುದೇ ಅಗ್ಗದ ಎಣ್ಣೆಯ ಜೊತೆಗೆ 1.8 ಕೆಜಿ ಅಗ್ಗದ ಸೋಪನ್ನ ಬೆರೆಸಿದ್ರೆ ಸಾಕಾಗುತ್ತೆ. ಇನ್ನೊಂದು ಉಪಾಯ ಅಂತಂದ್ರೆ, ಮರಿ ಬಿತ್ತನೆಯ ಸ್ವಲ್ಪ ಕಾಲದ ಮುಂಚೆ ಸಣ್ಣ ಕಣ್ಣಿನ ಬಲೆಯಿಂದ ಕೊಳದಲ್ಲಿರುವ ಕೀಟಗಳನ್ನು ತೆಗೆದು ಅದನ್ನು ಬಲೆಯ ಚಿಕ್ಕದೊಂದು ಮೂಲೆಗೆ ಒತ್ತರಿಸಿ ಇಟ್ಕೊಳ್ಬೇಕಾಗತ್ತೆ. ಬಕೆಟ್ನಲ್ಲಿ 1/2 ನೀರು ತುಂಬಿಸಿ ಅದಕ್ಕೆ ಕೊಂಚ ಸೀಮೆಎಣ್ಣೆನ ಹಾಕಿ ಬಲೆಯಲ್ಲಿ ಕೂಡಿರುವ ಕೀಟಗಳನ್ನು ಬಲೆಯ ಸಮೇತ ಈ ನೀರಿನ 5-10 ನಿಮಿಷ ಇಟ್ಟರೆ ಕೀಟಗಳು ಸತ್ತೋಗ್ತವೆ. ಇನ್ನು ಮರಿಗಳನ್ನು ಯಾವ ರೀತಿ ಬಿತ್ತನೆ ಮಾಡಬೇಕು ಅಂತ ಅಂದ್ರೆ, 3-5 ದಿನಗಳ ಗೆಂಡೆ ಮರಿಗಳನ್ನು ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ತಂದು ತಂಪು ಹೊತ್ತಿನಲ್ಲಿ ಅದರಲ್ಲೂ ಬೆಳಗಿನ ಜಾವ ಬಿತ್ತನೆಯನ್ನು ಮಾಡಬೇಕು. ಮರಿಯಲ್ಲಿರುವ ಪ್ಲಾಸ್ಟಿಕ್ಕಿನ ಚೀಲಗಳನ್ನು 10-15 ನಿಮಿಷ ನೀರಿನಲ್ಲಿ ತೇಲಿಬಿಟ್ಟು ಒಳ ಹೊರಗಿನ ಉಷ್ಣಾಂಶಗಳು ಒಂದೇ ಸಮ ಆದಮೇಲೆ ಕೊಂಚ ಕೊಂಚವಾಗಿ ಕೊಳದ ನೀರನ್ನ ಚೀಲದೊಳಗೆ ಬಿಟ್ಟು ಮರಿಗಳನ್ನು ಕೊಳದ ನೀರಿಗೆ ಬಿಡಬೇಕಾಗತ್ತೆ. ಇನ್ನು ಬಿತ್ತನೆಯ ಸಾಂದ್ರತೆ ಹೇಗಿರಬೇಕು ಅಂತಂದ್ರೆ, ಕೆರೆ ಗೋಕಟ್ಟೆ ಮಣ್ಣಿನ ಕೊಳಗಳಿಗೆ 1 ಎಕರೆಗೆ 16-20 ಲಕ್ಷ ಮರಿಗಳಂತೆ ಬಿತ್ತನೆಯನ್ನ ಮಾಡಬಹುದು. ಸಿಮೆಂಟ್ ಅಥವಾ ಕಲ್ಲಿನ ಕೊಳ ಏನಾದರೂ ಇದ್ರೆ ಈ ಸಾಂದ್ರತೆಯನ್ನು ಎಕರೆಗೆ 40-50 ಲಕ್ಷಕ್ಕೆ ಏರಿಸಬಹುದು. ಸಾಮಾನ್ಯವಾಗಿ ಒಂದು ಕಟ್ಟೆ ಕೊಳದಲ್ಲಿ ಒಂದೇ ಜಾತಿಯ ಮರಿಗಳನ್ನು ಬಿತ್ತಿದ್ರೆ ಒಳ್ಳೆಯದು. ಜಾಗದ ಕೊರತೆ ಇದ್ದ ಪಕ್ಷದಲ್ಲಿ ಮಿತ್ರ ಜಾತಿಯ ಮರಿಗಳನ್ನು ಕೂಡ ಬಿಡಬಹುದು. ಇನ್ನು ಇವುಗಳಿಗೆ ಏನು ಆಹಾರವನ್ನು ಕೊಡಬೇಕು ಅಂತಂದ್ರೆ, ಕೊಳದಲ್ಲಿರುವ ಗೊಬ್ಬರದಿಂದ ಉತ್ಪಾದನೆಯಾದ ಫ್ಲಾಂಕಾಟ್ ಜೊತೆಗೆ ಮರಿಗಳಿಗೆ ಹೆಚ್ಚುವರಿ ಪೂರಕ ಆಹಾರವನ್ನು ಕೊಡುವುದು ಅವಶ್ಯಕ. ಮರಿಗಳಿಗೆ ಮೊದಲನೇ ವಾರದಲ್ಲಿ 100,000 ಮರಿಗಳಿಗೆ 1/2 ಕೆಜಿಯಷ್ಟು ಕಡಲೆಕಾಯಿ ಹಿಂಡಿಯನ್ನು ನೆನೆಸಿ ದ್ರಾವಣದ ರೂಪದಲ್ಲಿ ಇಲ್ಲವೇ ಬಹು ನುಣ್ಣಗೆ ಪುಡಿ ಮಾಡಿದ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ಪಾಲಿಶ್ ಟೌಡ್ ಇವೆರಡನ್ನೂ ಒಂದೇ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಕೊಡಬಹುದು. ಬಿತ್ತನೆ ಆದಂತಹ 1 ವಾರದ ನಂತರ ಆಹಾರದ ಪ್ರಮಾಣವನ್ನ ಪ್ರತಿ 100,000 ಮರಿಗಳಿಗೆ 1/2-1.5 ಕೆಜಿಗೆ ಏರಿಸಿ ದ್ರವ ರೂಪದಲ್ಲಿ ಕೊಡುತ್ತಿದ್ದ ಹಿಂಡಿಯನ್ನ ನಿಲ್ಲಿಸಬೇಕಾಗತ್ತೆ. ದಿನದ ಆಹಾರವನ್ನ 2 ಭಾಗ ಮಾಡಿ ಬೆಳಿಗ್ಗೆ ಹಾಗೂ ಸಂಜೆ ಕೊಡ್ತಕ್ಕಂಥದ್ದು ಉತ್ತಮ. ಇನ್ನು ಮರಿಗಳು ಯಾವ ರೀತಿ ಬೆಳವಣಿಗೆ ಆಗುತ್ತವೆ ಮತ್ತು ಇವುಗಳನ್ನ ಮಾರಾಟ ಮಾಡುವುದು ಹೇಗೆ ಅಂತಂತಂದ್ರೆ, ಸಾಮಾನ್ಯವಾಗಿ ಬಿತ್ತನೆಯ 15 ದಿನಗಳ ನಂತರ ಸ್ಪಾನ್ ಮರಿಗಳು 20-25 ಮಿಲಿಮೀಟರ್ ಉದ್ದ ಬೆಳೆದು ಫ್ರೈ ಹಂತಕ್ಕೆ ಬರುತ್ತವೆ. ನೀರಿನ ಉಷ್ಣಾಂಶ ಕಡಿಮೆ ಇದ್ದಲ್ಲಿ ಬಿತ್ತನೆಯ ಸಾಂದ್ರತೆ ಅಗತ್ಯಕ್ಕಿಂತ ಜಾಸ್ತಿಯಾದ ಬೆಳವಣಿಗೆ ಕಮ್ಮಿಯಾಗುತ್ತೆ. ಮರಿಗಳನ್ನು ಹಿಡಿಯಲಿಕ್ಕೆ 3 ಮಿಲಿಮೀಟರ್ ಕಣ್ಣಿನ ಬಲೆಯನ್ನ ಉಪಯೋಗಿಸಬೇಕು. ಮರಿಗಳ ಒಟ್ಟು ಸಂಖ್ಯೆಯನ್ನು ತಿಳಿಯಲು ತೂತು ಇರುವ ಸಣ್ಣ ಬಟ್ಟಲಿನಿಂದ ಅಥವಾ ಚಿಕ್ಕ ಚಮಚದಿಂದ ಮಾದರಿಯನ್ನ ತೆಗೆದು ಅದರಲ್ಲಿರುವ ಮರಿಗಳನ್ನ ಎಣಿಸಬೇಕು. ನಂತರ ಬಲೆಯಲ್ಲಿ ಸಿಕ್ಕಿದ ಮರಿಗಳನ್ನು ಅದೇ ಬಟ್ಟಲು ಇಲ್ಲವೇ ಚಮಚದಿಂದ ಅಳೆದು ಗುಣಾಕಾರ ಮಾಡಿ ತಿಳ್ಕೊಳ್ಬಹುದು. ಪಾಲನೆಯ ವಿಧಾನಗಳಿಂದ ಸರಿಯಾಗಿ ಪಾಲಿಸಿದಲ್ಲಿ ಬಿತ್ತಿದ 40-50% ಮರಿಗಳು ಉಳಿದು ದೊಡ್ಡವಾಗ್ತವೆ. ಫ್ರೈ ಹಂತಕ್ಕೆ ಬಂದ ಮರಿಗಳನ್ನು ಮುಂದಿನ ಹಂತದ ಪಾಲನೆಗೆ ಅಳವಡಿಸಿಕೊಳ್ತಕ್ಕಂಥದ್ದು ಅವಶ್ಯಕ. ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ತನಕ ಫ್ರೈ ಮರಿಗಳ 2-3 ಬೆಳೆಗಳನ್ನು ಮಣ್ಣಿನ ಕೊಳಗಳಲ್ಲಿ ಮತ್ತು 4-5 ಬೆಳೆಗಳನ್ನು ಸಿಮೆಂಟಿನ ಕೊಳಗಳಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಈಗ ಸದ್ಯ 1,000 ಫ್ರೈ ಮರಿಗಳಿಗೆ ಗಾತ್ರದ ಮೇಲೆ 200-400 ರೂಪಾಯಿ ಬೆಲೆ ಇದೆ. ಇನ್ನು ಗೆಂಡೆ ಮರಿಗಳ ಸಾಗಾಣಿಕೆಯನ್ನು ಯಾವ ರೀತಿ ಮಾಡಬಹುದು ಅಂತಂದ್ರೆ, ಗೆಂಡೆ ಮರಿಗಳನ್ನು ನೇರವಾಗಿ ರೈತರಿಗೆ ಅಥವಾ ದೊಡ್ಡ ಮರಿಗಳನ್ನು ಬೆಳೆಸಲಿಕ್ಕೆ ಮಾರಬಹುದು. ಮರಿಗಳು ತಲುಪಬೇಕಾದ ಸ್ಥಳ 30-40 ನಿಮಿಷದ ಹಾದಿ ಆಗಿದ್ದಲ್ಲಿ ಉತ್ತಮ. ಇಲ್ಲವೇ ಪ್ಲಾಸ್ಟಿಕ್ ಚೀಲಗಳಲ್ಲಿ ಚೀಲಕ್ಕೆ 300 ಮರಿಗಳನ್ನು ಆಕ್ಸಿಜನ್ ಹಾಕಿ ಕಳುಹಿಸಬಹುದು. ಹೆಚ್ಚಿನ ದೂರವಿರುವ ಸ್ಥಳಗಳಿಗೆ ಮರಿಗಳನ್ನು ಮುಂಚೆ ಸ್ವಲ್ಪ ಮತ್ತು ಹರಿಯುವ ನೀರಿನಲ್ಲಿ ಹಾಕಿದಲ್ಲಿ 1-2 ಗಂಟೆಗಳ ಕಾಲ ಬಿಟ್ಟಿದ್ದು ನಂತರ ಅದೇ ಸಾಂದ್ರತೆಯಲ್ಲಿ ಚೀಲಗಳಿಗೆ ತುಂಬಿಸಿ ಆಕ್ಸಿಜನ್ ಜೊತೆಗೆ ಸಾಗಿಸಬೇಕು. ಚೀಲದ 1/3 ಭಾಗ ಅಥವಾ 1/2 ಭಾಗ ಮಾತ್ರ ನೀರಿದ್ದು ಉಳಿದ ಭಾಗದಲ್ಲಿ ಆಕ್ಸಿಜನ್ ಅಧಿಕ ಒತ್ತಡದೊಂದಿಗೆ ಬಿಟ್ಟು ಗಟ್ಟಿಯಾಗಿ ಚೀಲಗಳನ್ನು ಕಟ್ಟಬೇಕಾಗುತ್ತೆ. ಈ ರೀತಿ ಮರಿಗಳನ್ನು ಸಾಗಾಣಿಕೆಯನ್ನು ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ಗೆಂಡೆ ಮೀನು ಮರಿಗಳ ಪಾಲನೆ ಕುರಿತಂತೆ ಮಾಹಿತಿಯನ್ನ ಕೇಳಿದಿರಿ. ಹೆಚ್ಚಿನ ಮಾಹಿತಿಗಾಗಿ ಮೀನುಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿ ಇಲ್ಲವೇ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಾರ್ಯಾಲಯವನ್ನು ಭೇಟಿ ಮಾಡಬಹುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಜನಪದ ಗೀತೆ. ಬೆಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ, ಹುಟ್ಟಿರೋ ಲಂಗ ಹುಲಿ ಚರಮ, ಹುಟ್ಟಿರೋ ಲಂಗ ಹುಲಿ ಚರಮ ಚಾಮುಂಡಿ, ಎತ್ತ ತಾಯೇ ನಿನ ಪಯಣ ಬಿಟ್ಟಿಳಿದಾಳೆ ಎತ್ತ ಚಾಮುಂಡಿ ನಿನ ಪಯಣ, ಎತ್ತ ಚಾಮುಂಡಿ ನಿನ ಪಯಣ ಮೈದೂರ, ದೊರೆಗಳರ ಮನೆಯಲ್ಲಿ ಗುರು ಪೂಜೆ ಜಾಸ್ಲಿಂಗ್ ಡೈಮಂಡ್ಸ್ ಫೆಸ್ಟಿವಲ್ ಅನ್ನು ಜಿಆರ್ಟಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ. ಸಾಲಿಟೇರ್ ಗಳನ್ನು ಹೊರತುಪಡಿಸಿ ವಜ್ರ ಮತ್ತು ಅನ್ಕಟ್ ವಜ್ರದ ಮೌಲ್ಯದ ಮೇಲೆ ಶೇಕಡ 25% ರಿಯಾಯಿತಿಯನ್ನು ಪಡೆಯಿರಿ. ಇದರ ಜೊತೆಗೆ ಪ್ಲಾಟಿನಂ ಆಭರಣಗಳ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಮೇಲೆ ಶೇಕಡ 30% ರಿಯಾಯಿತಿ. ಸೀಮಿತ ಅವಧಿಯ ಕೊಡುಗೆ. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ.